ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಐಸೆ ರೇಷ್ಮೆ ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಚಳಿಗಾಲದಲ್ಲಿ ರೇಷ್ಮೆ ಹುಳು ರೋಗ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಮಲ್ಲಿಕಾರ್ಜುನ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳನ್ನು ಬಾಧಿಸುವಂತಹ ರೋಗಗಳು ಮತ್ತು ಅದರ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಥ್ಯಾಂಕ್ ಯು ಸರ್. ಸರ್, ಈ ಮಳೆಗಾಲ ಚಳಿಗಾಲದಲ್ಲಿ ಕೆಲವೊಂದು ರೋಗಗಳು ಜಾಸ್ತಿ ಬರ್ತಾ ಇದ್ದಾವೆ ಸರ್ ನಮ್ಮ ರೇಷ್ಮೆ ಹುಳಕ್ಕೆ. ಏನಂದರೆ ಈ ಸುಣ್ಣಕಾಟು ರೋಗ ಆಗಲಿ, ಸಪ್ಪೆ ರೋಗ ಆಗಲಿ, ಅದು ಕಂಟ್ರೋಲ್ ಮಾಡಬೇಕು ಫಸ್ಟ್. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ನಾವು ರೈತರಿಗೆ ಯಾವಾಗಲೂ ನಾವು ಹೇಳ್ತಾ ಇದ್ದೀವಿ, ಈ ಚಾಕಿ ಸ್ಟೇಜ್ನಲ್ಲಿ ನಮಗೆ ಯಾವಾಗ ಚಾಕಿ ನಮ್ಮ ಕಡೆ ಬರ್ತದೋ, ಚಾಕಿ ಸ್ಟೇಜ್ನಲ್ಲಿದ್ದಾಗ ಅಂದರೆ ಸೆಕೆಂಡ್ ಮೋಲ್ಟ್ನಲ್ಲಿ ಇದ್ದಾಗ ಚಾಕಿ ಅವರು ಏನು ಮಾಡ್ತಾರೆ, ಈ ಫಾರ್ಮರ್ಸ್ಗೆ ಹುಳ ಕೊಡ್ತಾರೆ. ಆವಾಗ ನಾವು ಹುಳ ಚೆಕ್ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಚಾಕಿ ಸ್ಟೇಜ್ನಲ್ಲಿ ಒಂದು ಫಂಗಸ್ ರೋಗ ಬರ್ತದೆ ಸರ್, ಆಸ್ಪರ್ಜಿಲಸಿಸ್ ಅಂತೀವಿ ನಾವು. ಅದು ಹುಳ ಹೆಂಗಿರುತ್ತೆ ಅಂದರೆ ಮಮ್ಮಿಫೈಡ್ ಆಗಿರ್ತದೆ, ಅಂದರೆ ಗಟ್ಟಿಯಾಗಿರ್ತದೆ, ಚಾಕ್ಪಿಸ್ ಥರ ಇರ್ತದೆ. ಅದು ನಿಮಗೆ ಸಿದ್ದರೆ ಸುಮ್ಮನೆ ತೊಂದರೆ ಆಗಿಬಿಡ್ತದೆ. ನೆಕ್ಸ್ಟ್ ಕ್ರಾಪ್ ಅಂದರೆ ಕ್ರಾಪ್ ಜಾಸ್ತಿ ಮುಂದೆ ಹೋಗಂಗಿಲ್ಲ, ಅಲ್ಲಿಂದ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಚಾಕಿ ಸ್ಟೇಜ್ನಲ್ಲಿ ಹುಳ ಹೆಂಗೆ ಇದಾವೆ, ಅದು ಗುಣಮಟ್ಟ ಚೆನ್ನಾಗಿ ಇದೆ ಇಲ್ಲ ನೋಡಿಕೊಂಡು, ಮೋಲ್ಟ್ ಕರೆಕ್ಟಾಗಿ ಸೆಟ್ಲ್ ಆಗಿತ್ತಾ, ಅದೆಲ್ಲ ನೋಡಿದ ಮೇಲೆ ಫಾರ್ಮರ್ಸ್ಗೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಬೇಕು. ಇಲ್ಲಾಂದರೆ ಸುಮ್ಮನೆ ತೊಂದರೆ ಆಗಿ ಕ್ರಾಪ್ ಬರೋಕ್ಕೆ ಚಾನ್ಸಸ್ ಕಡಿಮೆ ಆಗಿಬಿಡ್ತದೆ. ಅದಾದಮೇಲೆ ಹುಳ ಬಂದಮೇಲೆ ಫಸ್ಟ್ ಹುಳ ತೊಗೊಂಬಂದಿರ್ತಾರೆ ಚಾಕಿ ಸ್ಟೇಜಿಂದ, ಅಲ್ಲಿಂದ ಬಂದಮೇಲೆ ನಿಮ್ಮೆಟ್ಟಾಗಿ ಸುಣ್ಣ ಹಾಕ್ಯಾರ ಎಲ್ಲ ನೋಡ್ಕೋಬೇಕು. ಯಾಕೆ ಮೋಲ್ಟಿಂಗ್ ಟೈಮ್ನಲ್ಲಿ ನಾವು ಸುಣ್ಣ ಹೊಡಿಬೇಕಂತ ಹೇಳ್ತಾ ಇದ್ವಿ. ಸುಣ್ಣ ಹಾಕಿದ ಮೇಲೆ ಏನಾಗ್ತದೆ ಅಂದರೆ ಕೆಲವೊಂದು ಮೋಲ್ಟ್ ಔಟ್ ಆಗಿದ್ದವು ಅಂದರೆ ಜ್ವರದಿಂದ ಎದ್ದಿಳಿದಿರ್ತವಂದರೆ ಸೊಪ್ಪು ಇಮ್ಮಿಯೇಟಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತದೆ. ಅದು ಅವಾಯ್ಡ್ ಮಾಡಬೇಕು ನಾವು, ಯಾಕಂದರೆ ಯೂನಿಫಾರ್ಮಿಟಿ ಇರೋಂಗಿಲ್ಲ ನಮಗೆ. ಯೂನಿಫಾರ್ಮ್ ಬರಬೇಕಂದ್ರೆ ನಾವೇನು ಮಾಡಬೇಕು, ಸೊಪ್ಪು ಮೇಲೆ ಸುಣ್ಣ ಹೊಡಬೇಕು. ಸುಣ್ಣ ಹೊಡೆದ ಏನಾಗ್ತದೆ, ಅದರಲ್ಲಿ ಸೊಪ್ಪಿನಲ್ಲಿ ಇದ್ದ ತೇವಾಂಶನು, ಆಮೇಲೆ ಹಿಕ್ಕೆ ಇರ್ತಲ್ಲ ಹಿಕ್ಕೆ ಮೇಲೆ ಇದ್ದ ತೇವಾಂಶನೆಲ್ಲ ಕಲೆಕ್ಟ್ ಮಾಡ್ಕೊತದ್ದು. ಅದಕ್ಕೋಸ್ಕರ ನಾವು ಸುಣ್ಣ ಹೊಡಿಬೇಕಂತೆ. ಮೋಲ್ಟ್ ಔಟ್ ಆದಮೇಲೆ ಇಮ್ಮಿಯೇಟಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ರೆಕಮೆಂಡ್ ಮಾಡಿದ ಪ್ರಾಡಕ್ಟ್ ವಿಜೇತ ಅಂಕುಶ್, ಓಕೆ, ಇದು ಅಪ್ಲೈ ಮಾಡಬೇಕು. ಆಮೇಲೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೆಲವೊಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದು, ಅದು ಯೂಸ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇಮ್ಮಿಯೇಟಾಗಿ ಸೊಪ್ಪು ಕೊಡಬೇಕು. ಒಂದು 30 ಮಿನಿಟ್ಸ್ ಆದಮೇಲೆ ಸೊಪ್ಪು ಕೊಡಬೇಕು. ಸೊಪ್ಪು ಕೊಟ್ಟಿದ ಮೇಲೆ ಕಂಟಿನ್ಯೂ ಆಗಿ ಬ್ರೆಡ್ ಸ್ಪ್ರೆಡ್ ಮಾಡ್ಕೊತಿರ್ಬೇಕು. ಯಾವಾಗ ಬ್ರೆಡ್ ಒತ್ತಾಯ್ತಂದರೆ ಆವಾಗ ಏನಾಗ್ತಂದರೆ ರೋಗಾಣುಗಳು ಬರೋಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಬ್ರೆಡ್ ಫ್ರೀ ಆಗಿರಬೇಕು, ಚೆನ್ನಾಗಿ ವೆಂಟಿಲೇಷನ್ ಇರಬೇಕು. ಅದೆಲ್ಲ ಮಾಡ್ಕೊಂಡು ಹೋದಾಗ ನಮಗೆ ಮ್ಯಾಕ್ಸಿಮಮ್ ಅಲ್ಲೇ ಅದೇ ಮ್ಯಾನೇಜ್ಮೆಂಟ್ ಅಂತೀವಿ ನಾವು. ಇದು ಹುಳ ನಿರ್ವಹಣೆ ಅನ್ನೋದು ಮ್ಯಾನೇಜ್ಮೆಂಟ್, ಪ್ಯೂರ್ಲಿ ಮ್ಯಾನೇಜ್ಮೆಂಟ್. ಯಾರೊಬ್ಬರು ಬಂದು ನಮ್ಮ ವರ್ಕರ್ ತೊಗೊಂಡಿರ್ತೀವಿ ಅವ್ನು ಮಾಡ್ತಾನೆ ಅಂದರೆ ಮಾಡೋಕ್ಕಾಗಂಗಿಲ್ಲ. ನಮ್ಮ ಫಾರ್ಮರ್ಸ್ ನಾವೇನು ಮಾಡಬೇಕಂದ್ರೆ, ಫಾರ್ಮರ್ಸ್ ನಾವು ಒಂದೇ ಹೇಳೋದು, ನಿಮ್ಮದು ಆ ಹುಳನ್ನು ನಿಮ್ಮ ಚಿಕ್ಕ ಮಕ್ಕಳ ಥರ ನೋಡ್ಕೋಬೇಕು. ಫಸ್ಟ್ ದಿವಸ ನೀನು ಎಷ್ಟು ಖುಷಿಯಾಗಿ ಚಾಕಿ ಸ್ಟಾರ್ಟ್ ಮಾಡಿರ್ತೀಯೋ, ಲಾಸ್ಟ್ ಕಕ್ಕನ್ನು ಹಾರ್ವೆಸ್ಟ್ ಮಾಡೋ ಮಟ್ಟ ನೀವು ಅಷ್ಟು ಕೇರ್ ತೊಗೋಬೇಕು. ತೊಗೊಂಡ್ರೆ ನಿಮಗೆ ಹುಳನಿಗೂ ಏನು ಬೇಕು, ಸೊಪ್ಪು ಚೆನ್ನಾಗಿ ಸೊಪ್ಪು ಬೇಕು, ಚೆನ್ನಾಗಿ ಗಾಳಿ ಬೆಳಕು ಬೇಕು, ಆಮೇಲೆ ವೆಂಟಿಲೇಷನ್ ಚೆನ್ನಾಗಿರಬೇಕು. ಅಷ್ಟು ಆ ಟೈಪ್ ನೀನು ಪ್ರೊವೈಡ್ ಮಾಡಿದ್ರೆ, ಹುಳಕ್ಕೆ ಕೊಟ್ಟರೆ ನಿಮಗೆ ಏನು ಬೇಕಾಗ್ತದೆ, ಹುಳದಿಂದ ನಿಮಗೆ ಅಮೌಂಟ್ ಬೇಕು, ಗೂಡು ಚೆನ್ನಾಗಿ ಗೂಡು ಬರ್ತದೆ. ಅದನ್ನು ನಿಮ್ಮ ಮಾರ್ಕೆಟಲ್ಲಿ ಮಾರಿದಾಗ ಗೂಡು ರೇಟ್ ಜಾಸ್ತಿ ಹೋಗಿ ನಿಮಗೆ ಚೆನ್ನಾಗಿ ಬೆಳೆ ಬರ್ತದೆ. ಅದಕ್ಕೋಸ್ಕರ ನಾವು ಫಸ್ಟಿಂದ ಲಾಸ್ಟ್ ಮಟ್ಟ ನೀವು ಆ ಹುಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಗೂಡು ಬರೋಕ್ಕೆ ಚಾನ್ಸ್ ಇರ್ತದೆ. ಅದಕ್ಕೇನು ಬೇಕೋ ಅದೆಲ್ಲ ನೋಡ್ಕೋಬೇಕು, ನೋಡ್ಕೊಂಡು ಮಾಡಬೇಕು. ನಿಮಗೆ ಏನಾರು ಮಿಡಲ್ನಲ್ಲಿ ಏನಾರು ಡೌಟ್ಸ್, ಅದು ಲೈಕ್ ಕ್ರಾಪ್ ಮಾಡೋ ಟೈಮ್ನಲ್ಲಿ ಏನಾರು ಡೌಟ್ಸ್ ಬಂದರೆ, ಇಮ್ಮಿಯೇಟಾಗಿ ನಮ್ಮ CSRTI ಸೈಂಟಿಸ್ಟ್ ಇರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಬೇಕು. ಲೈಕ್ ಹುಳ ಬಗ್ಗೆ ಆಗಲಿ, ಆಮೇಲೆ ಸೊಪ್ಪು ಬಗ್ಗೆ ಆಗಲಿ, ಏನಾರು ಡೌಟ್ ಇದ್ದರೆ, ಆಮೇಲೆ ಊಜು ಅಂತಂದಿದ್ದು ಅದ್ರ ಬಗ್ಗೆ ಅವರು ನಮ್ಮ ಸೈಂಟಿಸ್ಟ್ಗಳಿರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅವ್ರ ಕಡೆಯಿಂದ ರೆಮಿಡಿಯಲ್ ಮೆಜರ್ಸ್ ತೊಗೋಬೋದು. ನಾನು ಸಿಲಿಕಾನ್ ಪ್ಯಾಥಾಲಜಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಲ್ಲ, ಈಗ ರೋಗ ಬಗ್ಗೆ ಮಾತಾಡೋಣ. ಈಗ ಚಳಿಗಾಲದಲ್ಲಿ ಮ್ಯಾಕ್ಸಿಮಮ್ ಬರೋದು ನಮಗೆ ಸುಣ್ಣಕಟ ರೋಗ ಜಾಸ್ತಿ ಬರ್ತದೆ. ಯಾಕಂದರೆ ಗಾಳಿನಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ನಮ್ಮ ಈಗ ಲೇಟೇಜ್ನಲ್ಲಿ ಅಂದರೆ 3rd instar 5th instar ಮಟ್ಟ ನಾವೇನು ಅಂತೀವಿ, ಅದು ಲೇಟೇಜ್ ಅಂತೀವಿ. ಆ ಲೇಟೇಜ್ನಲ್ಲಿ ನಮಗೆ ಹುಳಕ್ಕೆ ಎಷ್ಟು ಬೇಕಾದ ಟೆಂಪ್ರೇಚರು 24-25 degree temperature ಇರಬೇಕು. ತೇವಾಂಶ ಬಂದು 65 75 ಇರಬೇಕು. ಈ ಚಳಿಗಾಲದಲ್ಲಿ ಮಳೆಗಾಲ ಏನಾಗ್ತದೆ, ತೇವಾಂಶ ಜಾಸ್ತಿ ಆಗಿಬಿಡ್ತದೆ. ಒಂದೊಂದು ಸರಿ 85% ಆಗ್ತದೆ, ಒಂದು ಸರಿ 100% ಆಗಿಬಿಡ್ತದೆ. ಮಳೆ ಬಂದರೆ ಜಾಸ್ತಿ ಆದಾಗ ಏನಾಗ್ತದೆ, ಇದು ಫಂಗಸ್ ಗ್ರೋತ್ ಆಗೋಕ್ಕೆ ಚಾನ್ಸ್ ಇರ್ತದೆ. ಈ ಶಿಲೀಂಧ್ರ ಅಂತೀವಲ್ಲ, ಈ ಶಿಲೀಂಧ್ರ ಅನ್ನೋದು ಜಾಸ್ತಿ ಆಗಿ ಏನಾಗ್ತದೆ, ಹುಳ ಇಮ್ಮಿಟಾಗಿ ವೀಕ್ ಆಗಿಬಿಡ್ತದೆ, ಸೊಪ್ಪು ತಿನ್ನಂಗಿಲ್ಲ. ಅದೊಂದು ಸಿಂಪ್ಟಮ್ ಇರ್ತದೆ ನೋಡಿರಿ. ಅದು ಹುಳ ಟಚ್ ಮಾಡಿದ್ರೆ, ಇನ್ ಕೇಸ್ ನಾವು ಹುಳ ಚೆಕ್ ಮಾಡಿದ್ರೆ ಹುಳ ಫೀಡಿಂಗ್ ತೊಗೊಳಂಗಿಲ್ಲ, ಮೋಲ್ಟಿಂಗ್ ಪ್ರಾಬ್ಲಮ್ ಆಗ್ತದೆ. ಟಚ್ ಮಾಡಿದೆ ರಬ್ಬರ್ ಟೈಪು ಏನಾರ ಸಿಂಪ್ಟಮ್ಸ್ ಇದ್ದರೆ ರಬ್ಬರ್ ಟೈಪ್ ಆಗ್ತದೆ ಹುಳ, ಆ ಟೈಪ್ ಏನಾರ ಮೆತ್ತಗಾಗ್ಬಿಟ್ರೆ ಅದು ಫಂಗಸ್ ಇನ್ಫೆಕ್ಷನ್ ಅಂತ ಒಂದು ಅದು ಸರ್ ಅದು ಸಿಂಪ್ಟಮ್ ಆಗ್ತದೆ. ಆಮೇಲೆ ಮೋಲ್ಟಿಂಗ್ ಪ್ರಾಬ್ಲಮ್ ಆಗ್ತದೆ. ಒಂದೊಂದು ಸರಿ ಏನಂತಂದರೆ ವಾಮಿಟ್ ಮಾಡ್ಕೊತದೆ, ಗಡ್ ಜ್ಯೂಸು, ಅದೊಂದು ಸಿಂಪ್ಟಮ್. ಫಂಗಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಥೋಜನ್ಸ್ ಇದಾವೆ. ಒಂದು ಗ್ರೀನ್ ಮಸ್ಕಾರ್ಡಿನ್ ಅಂತೀವಿ, ವೈಟ್ ಮಸ್ಕಾರ್ಡಿನ್, ಬ್ರೌನ್ ಮಸ್ಕಾರ್ಡಿನ್, ಬ್ಲ್ಯಾಕ್ ಮಸ್ಕಾರ್ಡಿನ್, ಈ ಟೈಪ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನಲ್ಲಿ ಈ ಫಂಗಸ್ ಸಿಲಿಂಡರ್ ಇದೆಯಲ್ಲ ಅದು ಡಿಸೀಸನ್ನು ಕಾಸ್ ಮಾಡ್ತದೆ. ಅದು ಕಂಟ್ರೋಲ್ ಮಾಡಬೇಕಂದ್ರೆ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ ಸುಣ್ಣ ಡೈಲಿ ನೀವು ಸುಣ್ಣ ಹೊಡಿಬೇಕು. ಮಾರ್ನಿಂಗ್ ಟೈಮ್ ಇದ್ದರೆ ಮಾರ್ನಿಂಗ್ ಯೂಸ್ ಮಾಡ್ಬೋದು ಫ್ರೀ ಇದ್ದರೆ, ಇಲ್ಲ ನಮಗೆ ಮಾರ್ನಿಂಗ್ ಟೈಮ್ ಸ್ವಲ್ಪ ತೊಂದರೆ ಆಗ್ಬಿಡ್ತದೆ ಸರ್ ನಾವು ಸಾಯಂಕಾಲ ಹೊಡ್ತೀವಿ, ಸಾಯಂಕಾಲ ಹೊಡ್ಬೋದು, ಏನು ತೊಂದರೆ ಇಲ್ಲ. ಸುಣ್ಣ ಹೊಡೆದ ಮೇಲೆ ಒಂದು ಹಾಫ್ ಅನ್ ಅವರ್ ಆದಮೇಲೆ, ಒಂದು 30 ಮಿನಿಟ್ಸ್ ಒಂದು ತಾಸು ಆದಮೇಲೆ ನಾವು ಸೊಪ್ಪು ಕೊಡಬೇಕಂತ ಹೇಳ್ತಾ ಇದ್ವಿ. ಸೊಪ್ಪು ಕೊಟ್ಟ ಮೇಲೆ ಏನಾಗ್ತದೆ, ಅಲ್ಲಿ ಇದ್ದಿದ್ದು ತೇವಾಂಶ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ತದೆ. ನಮ್ಮ ರೇರಿಂಗ್ ಹೌಸ್ನಲ್ಲಿ ಟೆಂಪರೇಚರ್ ಹ್ಯುಮಿಡಿಟಿ ನೀಟಾಗಿ ಮೇಂಟೈನ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಕಂಪಲ್ಸರಿ ಕೆಲವೊಂದು ಫಾರ್ಮಾಟ್ ಹೇಳ್ತಾರೆ ಸರ್, ನಾವು ಅದನ್ನಲ್ಲಿ ಏನೋ ವಿಜೇತ ಮಿಕ್ಸ್ ಮಾಡ್ಬೋದಾ? ವಿಜೇತ ಅನ್ನೋದು ಓನ್ಲಿ ಮೋಲ್ಟ್ ಔಟ್ ಆದಮೇಲೆ ನಾವು ರೆಕಮೆಂಡ್ ಮಾಡ್ತಾಯಿದ್ವಿ ಸರ್, ವಿಜೇತ ಆಗಲಿ ಅಂಕುಶ ಆಗಲಿ. ನಾವು ಸುಣ್ಣ ಅಂತ ಹೇಳಿದ್ವಿ ಅಂದರೆ ಸುಣ್ಣನೇ ಹೊಡಿಬೇಕು ಅಷ್ಟೇ, ಅದರಲ್ಲಿ ಏನು ಮಿಕ್ಸ್ ಮಾಡಬಾರ್ದು, ಡೈರೆಕ್ಟಾಗಿ ಅದೊಂದೇ ಹೊಡಿಬೇಕು. ನೀವು ಡೈಲಿ ಸುಣ್ಣ ಹೊಡಿದ್ರೆ ಏನು ತೊಂದರೆ ಇಲ್ಲ. ಸುಣ್ಣ ಅನ್ನೋದು ಇಳಿದೆ ಬ್ರಹ್ಮಾಸ್ತ್ರ ಅಂತೀವಿ ನಾವು ಸಿರ್ಕಲ್ಚರ್ನಲ್ಲಿ. ರೋಗ ಬರ್ತಾ ಇದೆ ಅಂತ ಚಾನ್ಸ್ ಇದ್ದರೆ ಇಮೇಟಾಗಿ ಸುಣ್ಣ ಹೊಡ್ಬಿಟ್ರಿ, ಲೈಮ್ ಸುಮ್ ಡಸ್ಟ್ ಮಾಡಿಬಿಟ್ರೆ ಅಷ್ಟೇ, ಡಸ್ಟ್ ಮಾಡಬೇಕಂತೆ, ಮತ್ತು ನೀರಲ್ಲಿ ಮಿಕ್ಸ್ ಮಾಡೋದಲ್ಲ, ಡಸ್ಟ್ ಮಾಡಬೇಕು. ಡಸ್ಟ್ ಮಾಡಿದಾಗ ಏನಾಗ್ತಂದರೆ ಅಲ್ಲಿಂದ ತೇಮ ಎಲ್ಲ ಎಳ್ಕೊತದ್ದು ಕಳ್ಕೊಂಡು ನಿನಗೆ ರೇರಿಂಗ್ ನಮಗೆ ರೇರಿಂಗ್ ಹೌಸ್ನಲ್ಲಿ ಚೆನ್ನಾಗಿ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡ್ತದ್ದು. ಆದಮೇಲೆ ಈಗ ಕೆಲವೊಂದು ಒಂದೊಂದ್ಸಾರಿ ನಾವು ರೆಕಮೆಂಡ್ ಮಾಡ್ತಿರ್ತೀವಿ ಏನಂತ, ಸುಣ್ಣನಲ್ಲಿ ಒಂದು 5% ಬ್ಲೀಚಿಂಗ್ ಪೌಡರ್ ಹಾಕ್ಕೊಂಡು ನೀವು ಈ ಫ್ಲೋರ್ ಇರ್ತದಲ್ಲ ಎಂಟ್ರೆನ್ಸ್ನಲ್ಲಿ ನಮ್ಮ ರೇರಿಂಗ್ ಹೌಸ್ ಸರೌಂಡಿಂಗ್ನಲ್ಲಿ ಸುಣ್ಣ 950 ಗ್ರಾಮ್ ಬ್ಲೀಚಿಂಗ್ ಪೌಡರ್ ಅವೆರಡು ನೀಟಾಗಿ ಮಿಕ್ಸ್ ಮಾಡಿ ರೇರಿಂಗ್ ಹೌಸ್ ಸರೌಂಡಿಂಗ್ ಹೊಡಿಬೇಕು, ಡಸ್ಟ್ ಮಾಡಬೇಕು. ಆಮೇಲೆ ಪ್ಯಾಸೇಜ್ನಲ್ಲಿ ಅಂದರೆ ನಾವು ಡೋರ್ ಇರ್ತಲ್ಲ ಡೋರ್ ಕಡೆ ಅದೇ ಮಾಡಬೇಕು. ಮಾಡಿದಾಗ ಏನಾಗ್ತದೆ, ನಿಮ್ಮ ಹೊರಗಡೆಯಿಂದ ಪ್ಯಾಸೆಂಜರ್ಸ್ ಯಾವು ನಮ್ಮ ರೇರಿಂಗ್ ಹೌಸ್ನಲ್ಲಿ ಎಂಟ್ರಿ ಆಗೋಕ್ಕೆ ಚಾನ್ಸಸ್ ಕಡಿಮೆ ಇರ್ತವೆ. ಓಕೆ, ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಹುಳ ಅದನ್ನು ನಿಮಗೆ ಒಂದು ಇದು ಈ ಮಸ್ಕಾರ್ಡಿನ್ ಅನ್ನೋದು ಒಂದು ಹುಳಕ್ಕೆ ಬಂದಿತ್ತಂದರೆ ಸರೌಂಡಿಂಗ್ ಒಂದು 10 ಹುಳಕ್ಕೆ ಗ್ಯಾರಂಟಿ ಡ್ಯಾಮೇಜ್ ಮಾಡೇ ಮಾಡ್ತದೆ. ಇದು ಹೆಂಗೆ ಅಂದರೆ ಜಸ್ಟ್ ಕಂಟ್ಯಾಜಿನಸ್ ಅಂತೀವಿ ನಾವು. ಅಂದರೆ ಒಂದು ಹುಳ ಡಿಸೀಸ್ ಬಂದಿದ್ದು ಹುಳ ರೋಗ ಬಂದಿತ್ತಲ್ಲ, ಆ ಹುಳ ಏನನ್ನ ಚೆನ್ನಾಗಿ ಹುಳ ಏನೋ ಟಚ್ ಆಯ್ತಂದರೆ ಆ ಹುಳಕ್ಕೆ ಡಿಸೀಸ್ ಬಂದುಬಿಡ್ತದೆ. ಜಸ್ಟ್ ಕಂಟ್ಯಾಜಿನಸ್, ಒಂದಿನಿಂದ ಒಂದು ಟಚ್ ಆಗ್ತಿರ್ತದೆ. ಅದಕ್ಕೋಸ್ಕರ ನಾವು ಫ್ರೀ ಆಗಿರಬೇಕು. ಆ ಬಂದಿದ್ದು ಹುಳ ಏನನ್ನ ಡಿಸೀಸ್ ಬಂದಿದ್ದು ನಿಮಗೆ ಏನೋ ಸಿಂಪ್ಟಮ್ಸ್ ಇತ್ತ ಇಮೇಟಾಗಿ ಆ ಹುಳ ಕಲೆಕ್ಟ್ ಮಾಡಬೇಕು. ಆ ಸರೌಂಡಿನಲ್ಲಿ ಇಮೇಟಾಗಿ ಸುಣ್ಣ ಡಸ್ಟ್ ಮಾಡಬೇಕು. ಸುಣ್ಣ ಡಸ್ಟ್ ಮಾಡಿ ಅದು ಕರೆಕ್ಟಾಗಿ ತೊಗೊಂಡೋಗಿ ನೀಟಾಗಿ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ ಹೊರಗಡೆ ಹಾಕಿ ಬೆಂಕಿ ಹಾಕಬೇಕು. ಬೆಂಕಿ ಹಾಕಿದಾಗ ಏನಾಗ್ತದೆ, ಅದು ಸ್ಪೋರ್ಟ್ಸ್ ಹೊರಗಡೆಗೆ ಬರೋಕ್ಕೆ ಚಾನ್ಸ್ ಇರೋಂಗೆ ಅಲ್ಲೇ ಸತ್ತೋಗ್ಬಿಡ್ತಾವೆ. ಇದು ಇದಾದಮೇಲೆ ನೆಕ್ಸ್ಟು ಸಪ್ಪೆ ರೋಗ ಅಂತ ಬರ್ತದೆ. ಆ ಸಪ್ಪೆ ರೋಗ ಯಾಕೆ ಬರ್ತಂದರೆ, ಮಳೆಗಾಲದಲ್ಲಿ ಮಳೆ ಬಂದಿರ್ತದೆ, ಅದು ನೀರು ತೊಗೊಂಬಂದು ನೀರು ಇದ್ದಿದ್ದು ಏನೇನು ಹಾಕ್ಬಿಟ್ರೆ ಒಂದೊಂದು ಸಾರಿ ಪ್ಯಾಸೆಂಟ್ಸ್ ಏನಾದ್ರು ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಹೊರಗಡೆಯಿಂದ ಅದು ಹುಳ ತಿಂದಮೇಲೆ ಇದಕ್ಕೆ ಸ್ವಲ್ಪ ಡಿಸೀಸ್ ಬರೋಕ್ಕೆ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಸೊಪ್ಪು ನಾವು ಕೊಡಬೇಕು. ಕೊಟ್ಟಾಗ ಏನಾಗ್ತದೆ, ಹುಳ ಚೆನ್ನಾಗಿರ್ತದೆ, ಇಲ್ಲಾಂದರೆ ಈ ಬ್ಲ್ಯಾಕ್ ಕಲರ್ ಆಗಿಬಿಡ್ತದೆ ಹುಳ. ಆ ಬ್ಲ್ಯಾಕ್ ಕಲರ್ ಆದಾಗ ಏನಾಗ್ತದೆ, ಹುಳ ಇಮ್ಮಿಯೇಟಾಗಿ ಅದು ಒಂದು ಮಿಡ್ಗಟ್ ಅಂತೀವಿ ನಾವು, ಆ ಡೈಜೆಸ್ಟ್ ಸಿಸ್ಟಮ್ ಅಂದರೆ ಅನ್ನವಾಹಿಕ ಅಂತೀವಲ್ಲ ಅದೆಲ್ಲ ಡ್ಯಾಮೇಜ್ ಆಗಿ ಹುಳ ವೀಕಾಗಿ ಸತ್ತೋಗ್ಬಿಡ್ತದೆ. ಹುಳ ಸರ್ ನಮ್ಮ ಫಾರ್ಮರ್ಸ್ ಕಾಲ್ ಮಾಡಿ ಹೇಳ್ತಿರ್ತಾರೆ, ಸರ್ ನಮ್ಮ ಹುಳ ಸೊಪ್ಪು ತಿಂತಾಯಿಲ್ಲ ಸರ್, ಎಲ್ಲ ಕೆಳಗೋಗಿ ಸತ್ತೋಗಿರ್ತದೆ ಅಂತ. ಅದೇನಾಗ್ತದೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಅದು. ಅದು ಕಂಟ್ರೋಲ್ ಮಾಡ್ಬೇಕೇನು ಮಾಡಬೇಕು, ಜಸ್ಟ್ ಇದೇ ಸಿಂಪಲ್ ಏನಾರು ಬಂದಿದ್ದಂದರೆ ನೀಟಾಗಿ ಸುಣ್ಣ ಹೊಡಿಬೇಕು, ಆಮೇಲೆ ಕಲೆಕ್ಟ್ ಮಾಡ್ಕೋಬೇಕು, ಹೊರಗಡೆ ತೊಗೊಂಡೋಗಿ ಬೆಂಕಿ ಹಾಕಿ ಬೆಂಕಿನಲ್ಲಿ ಸುಟ್ಟಾಕ್ಬೇಕಾಗ್ತದ್ದು. ಇದು ಮಾಡಬೇಕು ಸರ್. ಇದಾದಮೇಲೆ ಒಂದೊಂದು ಸಾರಿ ಏನಾಗ್ತದೆ ಅಂದರೆ ಗ್ರಾಸರಿ ಹುಳ ಬರೋಕ್ಕೆ ಚಾನ್ಸ್ ಇರ್ತದೆ. ಒಂದೊಂದು ಸಾರಿ ಸುಣ್ಣಕಟ್ಟು ರೋಗದ ಲಕ್ಷಣಗಳನ್ನು ಹೇಳಿ ಸರ್. ಸುಣ್ಣಕಟ್ಟು ರೋಗದ ಲಕ್ಷಣ ಏನಂದರೆ ಹುಳ ವೀಕ್ ಆಗಿರ್ತದೆ ಸರ್, ಸೊಪ್ಪು ತಿನ್ನಂಗಿಲ್ಲ ಫಸ್ಟ್, ಸೊಪ್ಪು ತಿನ್ನಂಗಿಲ್ಲ, ವೀಕ್ ಆಗಿರ್ತದೆ. ನಾವು ಟಚ್ ಮಾಡಿದಾಗ ನಾವು ಪ್ರೆಸ್ ಮಾಡಿದ್ರೆ ಕನ್ನಡನಲ್ಲಿ ಒತ್ತಿದ್ರೆ ಅದು ರಬ್ಬರ್ ಟೈಪ್ ಆಗಿಬಿಡ್ತದೆ ಸರ್, ರಬ್ಬರ್ ಟೈಪ್ ಇರ್ತದೆ, ನಮ್ಗೆ ಏನು ಸೆನ್ಸ್ ಅನ್ನೋದು ಮೊನ್ನೆ ನಾರ್ಮಲ್ ಆಗಿಬಿಡ್ತದೆ ಅದು ಹುಳ. ಅದು ಒಂದು 2-3 ದಿವಸ ಆದಮೇಲೆ ಏನಾಗ್ತಂದ್ರೆ ಆ ಹುಳ ಗಟ್ಟಿ ಆಗ್ಬಿಡ್ತದೆ ಸರ್. ನಮ್ಮ ಚಾಕ್ ಪೀಸ್ ಇರ್ತದಲ್ಲ, ಚಾಕ್ ಪೀಸ್ ಟೈಪ್ ಆಗಿಬಿಡ್ತದೆ. ಅದಕ್ಕೆ ಸುಣ್ಣಕಟ್ಟು ಅಂತೀವಿ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಸನ್ಸ್ ಇದಾವೆ ಸರ್, ಬಣ್ಣ ಇದೆ, ಬಣ್ಣ ಕಲರ್ ಟೈಪ್, ಒಂದು ಗ್ರೀನ್ ಕಲರ್, ಹಸಿರು ಬಣ್ಣ, ಹಸಿರು ಬಣ್ಣ, ವೈಟ್ ಕಲರ್, ಬಿಳಿ, ಆಮೇಲೆ ಬ್ರೌನ್ ಕಲರ್, ನಾವು ಕಂದು ಬಣ್ಣ, ಎಸ್ ಸರ್, ಅಂಥವೆಲ್ಲ ಸಿಗ್ತಾವೆ ಸರ್. ಯಾಕಂದ್ರೆ ಗಪ್ಪು ಇರುತ್ತಾ, ಹಾಂ ಇರ್ತದೆ ಸರ್, ಅದು ಬ್ಲ್ಯಾಕ್ ಇರ್ತದೆ, ಅದೊಂದು ಮ್ಯೂಕರ್ ಅಂತ ಇರ್ತದೆ, ಅದರಿಂದ ಬ್ಲ್ಯಾಕ್ ಆಗಿಬಿಡ್ತದೆ ಸರ್ ಹುಳ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇದೆಲ್ಲ ನೀಟಾಗಿ ಡಸ್ಟ್ ಮಾಡಬೇಕು. ವೆಂಟಿಲೇಷನ್ ಚೆನ್ನಾಗಿರ್ಬೇಕು ಸರ್ ನಮ್ಮ ರೇರಿಂಗ್ ಹೌಸ್. ಅಲ್ಲ ಯಾವ ಹಂತದಿಂದ ಯಾವ ಹಂತದವರೆಗೂ ಯಾವಾಗ ಸರ್? ಚಾಕಿ ಸ್ಟೇಜ್ನಲ್ಲಿ ಓನ್ಲಿ ಆಸ್ಪರ್ಜಿಲಸಿಸ್ ಅಂತ ರೋಗ ಇದೆ ಸರ್, ಅದೊಂದೇ ಬರೋದು. ಅದು ಏನಂದ್ರೆ ಎಲ್ಲೋ ಇಷ್ಟ ಕಲರ್ ಇರ್ತದೆ ಸರ್, ಹುಳ ಸತ್ತೋದ ಮೇಲೆ ಎಲ್ಲೋ ಇಷ್ಟ ಕಲರ್ ಟರ್ನ್ ಆಗಿರ್ತದೆ ಚಿಕ್ಕದು. ಆವಾಗ ಅದೇ ನಾವು ಹೇಳೋದು ಫಾರ್ಮರ್ಸ್ಗೆ, ಫಸ್ಟು ಚಾಕಿನಿಂದ ತೊಗೊಂಬರೋ ಟೈಮ್ನಲ್ಲೇ ನೀವು ಆ ಹುಳ ನೋಡ್ಕೊರಿ, ನೋಡ್ಕೊಂಡು ಏನನ್ನ ತೊಂದರೆ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಸಿ ಆರ್ ಸಿ ಅವ್ರಿಗೆ ಹೇಳ್ರಿ, ಏನಂಗೆ ತೊಂದರೆ ಆಯ್ತು ಸರ್ ಮತ್ತು ಏನು ಮಾಡಬೇಕು ಅಂತ ಹೇಳಿದಾಗ ಅವರು ರೆಕಮೆಂಡೇಶನ್ ಮಾಡ್ತಾರೆ. ಇಲ್ಲ ನಿಮ್ಮ ಕಡೆ ಬಂದಾಗ ನಿಮ್ಮ ರೇರಿಂಗ್ ಹೌಸ್ನಲ್ಲಿ ಎಷ್ಟೈತೆ ಟೆಂಪ್ರೇಚರ್ ಅದೆಲ್ಲ ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು ಸರ್ ಇದು. ಇನ್ನೊಂದು ಸರಿ ಒಂದು ಹುಳಕ್ಕೆ ಬಂದಿತ್ತಂದರೆ ನಾನು ಈಗ ಹೇಳಿದಿನಲ್ಲ ಒಂದು 10 ಹುಳಕ್ಕೆ ಗ್ಯಾರಂಟಿ ಬಂದೇ ಬರ್ತದೆ. ಅದರಿಂದ ರೀಸೆಂಟಾಗಿ ಒಬ್ಬ ಫಾರ್ಮರ್ ಕಾಲ್ ಮಾಡಿದ್ರು, ಸರ್ ಸ್ವಲ್ಪ ವಿಸಿಟ್ ಮಾಡಿ ನಮ್ಮ ಹುಳ ಪ್ರಾಬ್ಲಮ್ ಆಯ್ತು ಅಂದರೆ ವಿಸಿಟ್ ಮಾಡಿದ್ವಿ, ಅಲ್ಲಿ ಇಮ್ಯುಡಿಟಿ 100% ಆಯ್ತು ಸರ್, 100% 500 DFL ಅಷ್ಟು 10 KG ಗುಡಿಸಿಕೈತೆ ಎಲ್ಲ ಫಂಗಸ್. ಅದರಿಂದ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಈ ಟೈಪ್ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಇಲ್ಲಾಂದರೆ ನೀಟಾಗಿ ವೆಂಟಿಲೇಷನ್ ಕೊಡಬೇಕು, ಸ್ವಲ್ಪ ಹೀಟರ್ ಜಾಸ್ತಿ ಹಾಕಬೇಕು. ಕೆಲವೊಂದು ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಸರ್ ಲೈಟ್ ಹಾಕ್ಬಿಡ್ತಾರೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಡೋದು ಅಂತ. ಲೈಟ್ ಆಗದೇನಂದ್ರೆ ಅದ್ರದ್ದು ಶರೀರ ಧರ್ಮಶಾಸ್ತ್ರ ಅಂತೀವಲ್ಲ ಸರ್ ನಮ್ಮ ಫಿಸಿಯಾಲಜಿ ಅಂತೀವಿ, ಓಕೆ ಸಿಲ್ಕೋನ್ ಫಿಸಿಯಾಲಜಿ ಏನಾಗ್ತದೆ ಅಂದರೆ ಟೋಟಲ್ ಬಾಡಿ ಚೇಂಜ್ ಆಗ್ಬಿಡ್ತದೆ. ಓಕೆ ಅಂದರೆ ಬಾಡಿನಲ್ಲಿ ಅದು ಕರೆಕ್ಟಾಗಿ ಫೀಡಿನ ತೊಗೊಳಂಗಿಲ್ಲ, ತೊಂದರೆ ಆಗ್ಬಿಡ್ತದೆ, ತೊಂದರೆಗಳು ಬರ್ತಾವೆ. ಅದಕ್ಕೋಸ್ಕರ ಲೈಟ್ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ವಿ. ಬೇಕಂದ್ರೆ ಹೀಟರ್ ಹಚ್ಬೋದು, ಇಲ್ಲಾಂದರೆ ಕೆಂಡ್ಲೆ ಅಂತಾರಲ್ಲ ಈ ಕೆಂಡ ಆ ಕೆಂಡಲ್ ಅಂದಂತ ಹಾಕಿ ಇಟ್ಬಿಟ್ಟಾಗ ಏನಂದ್ರೆ ಒಂದು ನಮ್ಮದು ರೇರಿಂಗ್ ಹೌಸ್ ಬೇಸ್ಡ್ ಅಂದ್ರೆ ರೇರಿಂಗ್ ಹೌಸ್ ಸೈಜ್, ಆ ಸೈಜ್ ಮೇಲೆ ನಮ್ದು ಡಿಪೆಂಡ್ ಆಗಿರ್ತದೆ. ಒಂದು 4 ಹಾಕ್ಬೇಕಾ, ಒಂದು 5 ಹಾಕ್ಬೇಕಾ, ಅದು ನೋಡಿಕೊಂಡು ಟೆಂಪರೇಚರ್ ನಾವು ಕರೆಕ್ಟಾಗಿ 25 ಮಟ್ಟ ಮೇಂಟೈನ್ ಮಾಡ್ಬೋದು ಸರ್. ಹಿಂಗೆ ಹ್ಯುಮಿಡಿಟಿ ಆಟೋಮೆಟಿಕಾಗಿ ಕಂಟ್ರೋಲ್ ಆಗಿಬಿಡ್ತದೆ ಆ ರೇಂಜ್ನಲ್ಲಿ ಬಂದಾಗ. ಯಾವಾಗಾದ್ರೆ 85% ಜಾಸ್ತಿ ಹೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ಸುಣ್ಣಕಟ್ಟು ರೋಗ ಬರೋ ಚಾನ್ಸಸ್ ಇರ್ತದೆ ಸರ್. ಸುಣ್ಣಕಟ್ಟು ರೋಗ ಬಂದರೆ ಇನ್ನೊಂದು ಯಾರು ರೋಗ ಬರೋಂಗಿಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲಿ. ಅದು ಬಂದಿದ್ರೆ ಅದೇ ಜಾಸ್ತಿ ತೇವಾಂಶ ಎಲ್ಲ ಇಟ್ಕೊಂಡು ಅದು ಕಲೆಕ್ಟ್ ಮಾಡ್ಕೊಂಡ ಸರ್ ಹುಳಾನಿಂದ, ಬೇರೆ ರೋಗ ನಮಗೆ ಸಿಗಂಗಿಲ್ಲ. ಎಲ್ಲ ನಂತರ ನಮಗೇನು ರೋಗ ಬಂದಿಲ್ಲ ಸರ್, ಅಲ್ಲಿ ಸುಣ್ಣಕಟ್ಟು ಬಂದಿರ್ತದೆ, ಅದೊಂದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಫಸ್ಟ್ ಜಾಸ್ತಿ ಹೇಳೋದು ಸರ್ ಇವರಿಗೆ ಫಾರ್ಮರ್ಸ್ಗೆ, ಸುಣ್ಣ ಜಾಸ್ತಿ ಯೂಸ್ ಮಾಡಿರಿ, ನಿಮ್ಮ ರೇರಿಂಗ್ ಹೌಸ್ನಲ್ಲಿ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಕೊರಿ, ಮಳೆಗಾಲ ಸರ್ ನೀರು ಬರ್ತಾ ಇರ್ತದೆ, ಒಂದು ಸರಿ ಮಳೆ ಬಂದಿರ್ತದೆ ಸರ್ ಅಂತ ಇರ್ತಾರೆ. ಸಾಮಾನ್ಯವಾಗಿ ಜ್ವರ ಕೂತಾಗ ಸುಣ್ಣ ಹೊಡಿತಾರೆ ಸರ್, ಜ್ವರದಿಂದ ಎದ್ದಾಗ ವಿಜೇತ ಅಂಕುಶ ಹೊಡಿತಾರೆ ಸರ್, ಅಂಕುಶ ಹೊಡಿತಾರೆ ಸರ್. ಈಗ ಸುಣ್ಣನ ಸುಣ್ಣ ನೀವು ಡೈಲಿ ಹೊಡ್ಬೋದು ಸರ್, ಡೈಲಿ ಏನು ತೊಂದರೆ ಆಗಲ್ಲ, ಏನು ತೊಂದರೆ ಇಲ್ಲ ಸರ್. ಅದೇ ಸರ್ ನಾವು ಹೇಳೋದು ಹುಳುಗಳ ಮೇಲೆ ಸುಣ್ಣ ಬಿದ್ರೂ ಏನು ತೊಂದರೆ ಏನೂ ಹಂಗಿಲ್ಲ ಸರ್. ಸುಣ್ಣ ಅಂದ್ರೆ ಸುಣ್ಣ ಒಂದೇ ಹೊಡ್ಬೇಕು ಸರ್, ಕೆಲವೊಂದು ಫಾರ್ಮರ್ ಏನು ಮಾಡ್ತಾರೆ ಅಂದ್ರೆ ಸರ್ ಬೇರೆ ಬೇರೆ ಎಲ್ಲ ಹಾಕಿ ಸ್ವಲ್ಪ ತೊಂದರೆ ಮಾಡ್ಕೊಂತಾರ, ಅಂತವೆಲ್ಲ ಬೇಡ. ನಾವು ಸುಣ್ಣ ಅಂದ್ರೆ ಸುಣ್ಣ ಅಷ್ಟೇ ನಾವು ಹೇಳೋದು. ಓಕೆ, ಈಗ ಒಂದೆರಡು ಹುಳುಗಳಲ್ಲಿ ಸುಣ್ಣಕಟ್ಟು ರೋಗ ಕಾಣಿಸ್ಕೊಂತು ಸರ್, ಅವಾಗ ಏನು ಮಾಡಬೇಕು ಅಂತೀರಿ ಸರ್? ಅದು ಬಂದೈತಂದರೆ ಇಮ್ಮಿಡಿಯೇಟಾಗಿ ನಾವು ಕಂಟ್ರೋಲ್, ಇಮ್ಮಿಡಿಯೇಟಾಗಿ ಅದು ಇಂಡಿಕೇಶನ್ ಸರ್, ಅದು ತೇವಾಂಶ ಜಾಸ್ತಿ ಆಯಿತು ನಮ್ಮ ರೇರಿಂಗ್ ಹೌಸ್ನಲ್ಲಿ, ಇಮ್ಮಿಡಿಯೇಟಾಗಿ ತೇವಾಂಶ ಕಂಟ್ರೋಲ್ ಮಾಡಬೇಕಂದ್ರೆ ಸುಣ್ಣ ಹೊಡಬೇಕು, ಇಲ್ಲಾಂದರೆ ಹೀಟರ್ಸ್ ಎಲ್ಲ ಹಚ್ಚಬೇಕು. ಹೀಟರ್ ಹಚ್ಚಿಬಿಟ್ರೆ ಏನಾಗ್ತದೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ, ತೇವಾಂಶ ಕಡಿಮೆ ಆಗ್ಬಿಡ್ತದೆ ಸರ್. ಓಕೆ, ಆಮೇಲೆ ಇನ್ನೊಂದು ಸರ್, ಫಾರ್ಮರ್ಸ್ ನಾವು ವಿಸಿಟ್ ಮಾಡ್ತೀವಲ್ಲ, ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಟಾಪ್ನಲ್ಲಿ ವಿಂಡೋಸ್ ಚಿಕ್ಕ ಕಿಟಕಿ ಇರ್ತವೆ, ವಿಂಡೋಸ್ ವೆಂಟಿಲೇಷನ್ ವೆಂಟಿಲೇಟರ್ಸ್, ಅದೆಲ್ಲ ಕ್ಲೋಸ್ ಮಾಡ್ತಾರೆ. ಅದು ಕ್ಲೋಸ್ ಮಾಡಿದಾಗ ಏನಾಗುತ್ತಂದರೆ ಹ್ಯುಮಿಡಿಟಿ ಜಾಸ್ತಿ ಇರ್ತಲ್ಲ, ಅದು ಹೊರಡೋ ಹೋಗಿಲ್ಲ, ಅಲ್ಲೇ ಅಕ್ಯುಮುಲೇಟ್ ಆಗಿಬಿಡ್ತದೆ, ಅಲ್ಲಿಂದ ಹುಳಕ್ಕೆ ತೊಂದರೆ ಆಗ್ಬಿಡ್ತದೆ. ಟೆಂಪ್ರೇಚರ್ ಜಾಸ್ತಿ ಆಯ್ತಂದರೆ ಸ್ವಲ್ಪ ತಡ್ಕೊತದೇನೋ, ಬಟ್ ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ರೆ ಹುಳ ತಡ್ಕೊಳಕ್ಕೆ ಚಾನ್ಸಸ್ ಇರೋಂಗಿಲ್ಲ ಸರ್. ಇಮ್ಮಿಡಿಯೇಟಾಗಿ ವೀಕ್ ಆಗಿಬಿಡ್ತದೆ, ಆವಾಗ ಯಾವ ಪ್ಯಾಸನ್ ಇಮ್ಮಿಡಿಯೇಟಾಗಿ ಅಟ್ಯಾಕ್ ಮಾಡ್ತದೋ ಆ ಡಿಸೀಸ್ ಬಂದುಬಿಡ್ತದೆ, ಅದರಿಂದ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ವೆಂಟಿಲೇಷನ್ 24/7 ಓಪನ್ ಆಗಿಟ್ಕೋರಿ. ನೀವು ಹೊರಗಡೆ ಯಾವ ಟೈಪ್ ಇದ್ದೀರೋ ಅಂದರೆ ಸಫಿಷಿಯಂಟ್ ಇರಬೇಕು ಆಕ್ಸಿಜನ್, ಅದಕ್ಕೇನು ಬೇಕು. ಈಗ 100 DFLs 60,000 ಹುಳ, 60,000 ಒಂದು 10% ಮಿಸ್ ಆಗಿರ್ತಾವ ಅಂತ, 10% ಮಿಸ್ಸಿಂಗ್ ಇಲ್ಲ ಆಗಿರ್ತದೆ. ಅವಾಗ 54,000 ಲಾರ್ವ, 54,000 ಅಂದರೆ 54,000 ಹುಳಕ್ಕೆ ನಮಗೆ ಅದಕ್ಕೆ ತಕ್ಕಂಗೆ ಆಕ್ಸಿಜನ್ ಕೊಡ್ಬೇಕು ನಾವು, ಆಕ್ಸಿಜನ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಆ ಟೈಪ್ ಮಾಡಿದಾಗ ನಮಗೆ ಹುಳ ಏನು ಹಂಗಿಲ್ಲ, ತೊಂದರೆ ಆಗಿಲ್ಲ, ಹುಳ ಚೆನ್ನಾಗಿ ಗೂಡು ಕಟ್ತದೆ, ಮಾರ್ಕೆಟ್ ಹೋದಾಗ ಚೆನ್ನಾಗಿ ರೇಟ್ ಸಿಗ್ತದೆ. ಈ ಸುಣ್ಣ ಕಟ್ಟು ಬಂದಿರೋ ಹುಳುಗಳನ್ನು ಫಸ್ಟ್ ಆಯ್ದು ತೆಗಿಬೇಕಾ? ತೆಗಿಬೇಕು ಸರ್, ತೆಗೆದು ಇಮ್ಮಿಡಿಯೇಟಾಗಿ ಅದ್ರ ಮೇಲೆ ಸುಣ್ಣ ಹೊಡಿಬೇಕು. ಸುಣ್ಣ ಸುಣ್ಣ ಕಟ್ಟಂದ್ರೆ ಮತ್ತೆ ಸುಣ್ಣ ಸುಣ್ಣ ಕಂಪಲ್ಸರ್ ಅದ ಮೇಲೆ ಡಸ್ಟ್ ಮಾಡಬೇಕು ಸರ್. ಆಯ್ತು, ಸುಣ್ಣ ಡಸ್ಟ್ ಮಾಡಿ ಆ ಪ್ಲೇಸ್ನಲ್ಲಿ ಸರ್ ಯಾವಾಗ ಒತ್ತಡ ಆಗಬಾರ್ದು ಸರ್, ಹುಳಕ್ಕೆ ಫ್ರೀ ಆಗಿರಬೇಕು. ಫ್ರೀ ಆಗಿದ್ದಾಗ ಮ್ಯಾಗ್ಝಿನ್ ಡಿಸೀಸ್ ಬರೋದು ಕಂಟ್ರೋಲ್ ಆಗಿಬಿಡ್ತದೆ ಸರ್. ಅದು ಬಿಟ್ಟು ಬೇರೆ ಸ್ಥಳಾವಕಾಶ ಜಾಸ್ತಿ ಕೊಡಬೇಕು. ಹೌದು ಸರ್. ಈಗ ಒಂದ್ಸರಿ ಸುಣ್ಣ ಕಟ್ ಬಂದಿದೆ ಅಂದ್ರೆ ಅಂತ ಹುಳುಗಳನ್ನ ತೆಗೆದು ಅವ್ನ ಏನ್ ಮಾಡ್ಬೇಕು ಸರ್? ಬೆಂಕಿ ಹಾಕ್ಬೇಕು ಸರ್. ಬೆಂಕಿ ಹಾಕಿ ಸುಡ್ಬೇಕು. ಸುಡ್ಬೇಕು, ಸುಟ್ಟಾಗ ಚೆನ್ನಾಗಿರ್ತದೆ ಸರ್. ಇಲ್ಲಾಂದ್ರೆ ಹೊರಗಡೆ ಹಾಕ್ಬಿಟ್ರೆ ಅದೇನಂತ ಸ್ಪೋರ್ಸ್ ಸರ್, ಗಾಲಿನಲ್ಲಿ ಮತ್ತೆ ಬಂದ್ಬಿಡ್ತಾವ, ಅದರಿಂದ ತೊಂದರೆ ಆಗ್ತದೆ. ಇದೊಂದು ಸುಣ್ಣ ಕಟ್ಟಲ್ಲ, ಬೇರೆ ರೋಗ ಯಾವ್ದನ್ನ ಇರಲಿ ನಾವು ಬೆಂಕಿನಲ್ಲಿ ಸುಟ್ಟಾಕ್ಬಿಟ್ರೆ ಮ್ಯಾಕ್ಸಿಮಮ್ ಅಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಇಲ್ಲಾಂದ್ರೆ ನಾವು ಹೊರಗಡೆ ಹಾಕ್ತೀವಿ, ನಮ್ಮ ಹಾಕ್ಬಿಟ್ರೆ ಏನಾಗ್ತದೆ, ಮತ್ತೆ ನಮಗೆ ಬೋನ್ಸ್ ಬೇಕಾಗ್ಬಿಡ್ತದೆ. ಅಂದರೆ ಮತ್ತೆ ಬಾಲ್ ಹೊಡ್ತೀವಲ್ಲ, ಗೋಡೆ ಹೊಡೆದ ಮತ್ತೆ ನಮ್ಮ ಕಡೆ ಬರ್ತಲ್ಲ, ಸೇಮ್ ಅದೇ ಟೈಪ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇಮ್ಮಿಟಾಗಿ ಒಂದು ಪೇಪರ್ನಲ್ಲಿ ಅದನ್ನು ವೇಸ್ಟ್ ಇರ್ತಲ್ಲ, ವೇಸ್ಟ್ನಲ್ಲಿ ಹಾಕಿ ಇಮ್ಮಿಟಾಗಿ ಸುಟ್ಟಾಕ್ಬಿಟ್ರೆ ಚೆನ್ನಾಗಿರ್ತದೆ. ಅದು ಮಾಡಬೇಕು. ಈಗ ಬರ್ತಿದ್ದ ಹಾಗೇನೆ ಹುಳುಗಳನ್ನು ತೆಗೆದುಹಾಕಬೇಕು, ಉಳಿದಿರೋ ಹುಳುಗಳ ಮೇಲೆ ಸುಣ್ಣ ಹೊಡಿಬೇಕು ಅಲ್ವಾ, ಇಮ್ಮಿಟಾಗಿ ವೆಂಟಿಲೇಷನ್ ಓಪನ್ ಆಗಿಡಬೇಕು ಸರ್. ಅದು ಮಾಡಬೇಕು. ಓಕೆ, ಎಷ್ಟು ಮಾಡಿದ್ರೆ ಸುಣ್ಣಕಟ್ಟು ಹತೋಟಿ ಆಗುತ್ತೆ? ಮ್ಯಾಕ್ಸಿಮಮ್ 100% ಕಂಟ್ರೋಲ್ ಆಗುತ್ತೆ ಸರ್. ಹೌದಾ? ಹಿಂಗೆ ಇಲ್ಲ ಅದು ಒಬ್ರು ಇನ್ನು ಮತ್ತೆ ಕ್ಲೋಸ್ ಮಾಡ್ಕೊತೀವಿ ನಾವು ಮಾಡ್ತೀವಿ ಅಂದರೆ ಸುಮ್ಮನೆ ತೊಂದರೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇದು ಈ ಒಂದು ಕೇಸ್ ರೋಗ ಬಂದಿತ್ತು ಲಾಸ್ಟ್ ಕಂಟ್ರೋಲ್ ಮಾಡೋಕೆ ನೆಕ್ಸ್ಟ್ ಕ್ರಾಪ್ ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಒಂದೊಂದು ಸರ್ ಡೌಟ್ ಬರ್ತದೆ ಸರ್. ಯಾಕಂದರೆ ಲಾಸ್ಟ್ ಟೈಮ್ ಕ್ರಾಪ್ ಎಲ್ಲ ಲಾಸ್ ಆಯಿತು ಸರ್, ನಮ್ಮದು ಎಲ್ಲ ಹೋಗಿತ್ತು, ನಮಗೆ 100ಗೆ ಒಂದು 20 ಕೇಸ್ ಬಂತು, ಏನೇ ಮಾಡಬೇಕಂತ. ಈಗ ಇದ್ದಿದ್ದು ಕಡ್ಡಿನ ಏನು ಮಾಡಬೇಕಂದ್ರೆ ಮ್ಯಾಗ್ಜಿನ್ ಅವು ಸುಟ್ಟಾಕಂತ ಹೇಳ್ತಿದ್ವಿ ಸರ್. ವೇಷದ್ದು ಇರ್ತಲ್ಲ ಮಲ್ಬರಿ ವೇಸ್ಟ್ ಇದು, ಅದೆಲ್ಲ ಸುಟ್ಟಾಕ್ಬಿಟ್ಟೆ ಚೆನ್ನಾಗಿರ್ತದೆ. ಯಾಕಂದರೆ ರೋಗ ಐತೆ ಆಲ್ರೆಡಿ, ರೋಗಗಳು ಇರ್ತಾವೆ, ಮೈಕ್ರೋಆರ್ಗಾನಿಸಮ್ಸ್ ಅಂತೀವಿ, ಅವೆಲ್ಲ ಏನಾಗ್ತವೆ ಅಂದರೆ ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಮಾಡ್ಬೇಕು, ಇಮ್ಮಿಯೇಟಾಗಿ ಅದೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ಟೆ ಕ್ಲಿಯರ್ ಆಗಿಬಿಡ್ತದೆ. ಅದಾದಮೇಲೆ ಇಮ್ಮಿಯೇಟಾಗಿ ಡಿಸ್ಇನ್ಫೆಕ್ಷನ್ ಮಾಡಬೇಕು ಸರ್. ಡಿಸ್ಇನ್ಫೆಕ್ಷನ್, ಪ್ರಾಪರ್ ಡಿಸ್ಇನ್ಫೆಕ್ಷನ್ ನಮ್ಮದು CSB ಸೆಂಟ್ರಲ್ ಸಿಲ್ ಬೋರ್ಡ್, ಸ್ಟೇಟ್ ಗೌರ್ಮೆಂಟ್, KSRDI ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸ್ ಇದಾವೆ, ಅವು ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡಿ ಅದು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿರ್ತಾರೋ ಅಷ್ಟು ಯೂಸ್ ಮಾಡಬೇಕು. ಅದಕ್ಕನ್ನು ಕಡಿಮೆ ಯೂಸ್ ಮಾಡಬಾರ್ದು, ಜಾಸ್ತಿ ಯೂಸ್ ಮಾಡಿದ ತೊಂದರೆ ಇಲ್ಲ. ಬಟ್ ಏನಂದರೆ ನಾವು ರೆಕಮೆಂಡ್ ಮಾಡಿರ್ತೀವಿ ಇಷ್ಟು ಕಾನ್ಸಂಟ್ರೇಷನ್ ಬೇಕು. ಈಗ ಅಸ್ತ್ರ 50 ಗ್ರಾಮು 100 ಲೀಟರ್ಗೆ, ಸೆರಿಫೆಟ್ 200 ಗ್ರಾಮು 100 ಲೀಟರ್ಗೆ, ಸುಣ್ಣ 300 ಗ್ರಾಮು 100 ಲೀಟರ್ಗೆ, ಬ್ಲೀಚಿಂಗ್ ಪೌಡರ್ 2 kg 100 ಲೀಟರ್ಗೆ, ಈ ಟೈಪ್ ನಾವು ರೆಕಮೆಂಡ್ ಮಾಡಿರ್ತೀವಿ ಸರ್. ಅಷ್ಟೇ ಕಾನ್ಸಂಟ್ರೇಷನ್ ತೊಗೊಂಡು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಿದಾಗ ಮ್ಯಾಕ್ಸಿಮಮ್ ಅಲ್ಲಿ ಕಂಟ್ರೋಲ್ ಆಗಿಬಿಡ್ತದೆ. ಅಂಥದ್ದು 3 ಸತಿ ಮಾಡಬೇಕು. 3 ಸತಿ ಡಿಸ್ಇನ್ಫೆಕ್ಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗ್ತದೆ. ಕೆಲವೊಂದು ಫಾರ್ಮುಲಾ ಹೇಳ್ತಾರೆ ಸರ್, ನಾವು ಫಾರ್ಮುಲೇನ ಯೂಸ್ ಮಾಡ್ತಾ ಇದ್ವಿ, ಮಾಡ್ಬೋದಾ? ಫಾರ್ಮುಲ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್, ಅದು ನಮಗೆ ಪ್ರಾಬ್ಲಮ್ ಆಗ್ತದೆ, ಅದು ಕ್ಯಾನ್ಸರ್ ಇಂಡ್ಯೂಸ್ ಮಾಡ್ತದೆ. ಅದಕ್ಕೋಸ್ಕರ ಗೌರ್ಮೆಂಟ್ ಬ್ಯಾನ್ ಮಾಡಿದ್ದು, ನಾವು ಅದು ರೆಕಮೆಂಡ್ ಮಾಡ್ತಾ ಇಲ್ಲ. ಫಾರ್ಮಾಲ್ಡಿಹೈಡ್ ಯೂಸ್ ಮಾಡೋಲ್ಲ, ಫಾರ್ಮಾಲೈಡ್, ಫಾರ್ಮಲಿನ್ ಅಂತೀವಿ, ಫಾರ್ಮಲಿನ್ ಅದು ಯೂಸ್ ಮಾಡಬಾರ್ದು. ಈಗ ನಾವು ರೆಕಮೆಂಡ್ ಮಾಡೋ ಪ್ರಾಡಕ್ಟ್ ಅದೊಂದು ಯೂಸ್ ಮಾಡಿದ್ರೆ ಸಾಕು. ಫಾರ್ಮರ್ಸ್ಗೆ ಎಲ್ಲ ಕಡೆ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿನಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡ್ತಾ ಇದೆ, ಅಸ್ತ್ರ ಕೊಡ್ತಾ ಇದೆ, ಸೆರಿಫಿಟ್ ಕೊಡ್ತಾ ಇದೆ, ಡೆಕಾಲ್ ಕೊಡ್ತಾ ಇದೆ, ಅದೆಲ್ಲ ಏನು ಬೇಕಾದ್ರೆ ನೀವು ಜಸ್ಟ್ ಕಾಲ್ ಮಾಡಿ. ಯಾರಿಗೂ ನಾವಾಗಲಿ ಈಗ ನಾವು ಸಿಲ್ಕೊಂಪೇದಲ್ಲಿ ನಮಗಂತೂ ಡೈಲಿ ಒಂದು 5-6 ಕಾಲಿಗೆ ಗ್ಯಾರಂಟಿ ಬಂದು ಬರ್ತಾ ಇರ್ತಾವೆ ಸರ್, ನಾನು ಈಗ ಕ್ರಾಪ್ ಕಂಪ್ಲೀಟ್ ಆಯ್ತು ಸರ್, ನಾವು ಏನು ಮಾಡಬೇಕು, ಇಲ್ಲ ಕ್ರಾಪ್ನಲ್ಲಿ ಐತೆ ಸರ್, ನಾನು ಏನು ಮಾಡಬೇಕು, ಹುಳ ರೋಗ ಬಂದಿತ್ತು, ಇಂಥವೆಲ್ಲಿದ್ದಾಗ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ರಿ. ಕಾಂಟ್ಯಾಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಎಲ್ಲರೂ ಇನ್ಫಾರ್ಮೇಷನ್ ಕೊಟ್ಟೆ ಕೊಡ್ತಾರೆ. ಈ ಸಿಂಪರಣೆ ಮಾಡೋದು ಅಂತಂದ್ರಲ್ಲ ಸರ್, ಅದನ್ನು ಸಾಮಾನ್ಯವಾಗಿ ನೀವು ಹೇಳೋದು ಪವರ್ ಸ್ಪ್ರೇಯರ್ ಬಳಸಿ ಅಂತ. ಪವರ್ ಸ್ಪ್ರೇನಲ್ಲಿ ಅಂದರೆ ಸರ್, ನಮ್ಗೆ ಈಗ ಗನ್ ಟೈಪ್ ಇರ್ತದೆ ಸರ್ ಪವರ್ ಸ್ಪ್ರೇ ಅಂದರೆ, ಲೈಕ್ ಲಾಸ್ಟ್ ಕಾರ್ನರ್ ಮತ್ತು ಒಂದು ಪಿನ್ ಡ್ರಾಪ್ ಗ್ಯಾಪ್ ಇರಬಾರ್ದು. ನಾವು ನಮ್ಮ ರೇವಿಂಗ್ ಹೌಸ್ನಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ತಾ ಇದ್ವಿ ಅಂದರೆ ಎಲ್ಲಿ ಗ್ಯಾಪ್ ಇರಬಾರ್ದು, ಒಂದು ಗುಂಡು ಸೂದಿ ಅಂತೀವಲ್ಲ ಅಷ್ಟು ಗ್ಯಾಪ್ ಇರಬಾರ್ದು, ಅಷ್ಟು ನೀಟಾಗಿ ಮಾಡಬೇಕು. ಅಷ್ಟು ನೀಟಾಗಿ ಮಾಡಿದ್ರೇ ನಮಗೆ ನೆಕ್ಸ್ಟ್ ಕ್ರಾಪು ಚೆನ್ನಾಗಿ ಬರ್ತದೆ ಅಂತ ನಾವು ಹೇಳ್ತೀವಿ. ಆ ಕ್ರಾಪ್ನಲ್ಲಿ ಮತ್ತೆ ಏನೇನು ತೊಂದರೆಗಳು ಆಯ್ತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದು ಮ್ಯಾಕ್ಸಿಮಮ್ ಲಾಸ್ಟ್ ಕ್ರಾಪ್ನಲ್ಲಿ ಏನೇನು ಪ್ರಾಬ್ಲಮ್ ಇದ್ದರೆ ಈ ಕ್ರಾಪ್ನಲ್ಲಿ ಬರೋಕ್ಕೆ 100% ಪವರ್ ಸ್ಪ್ರೇಯರ್ ಬಳಸೋದೇ ಒಳ್ಳೇದು ಅಂತ. ಒಳ್ಳೇದು ಸರ್ ಅಲ್ವಾ? ಅದು ಕರೆಕ್ಟಾಗಿ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟೇನು ಮಾಡಬೇಕು. ಚಳಿಗಾಲದಲ್ಲಿ ಬರುವಂಥ ಪ್ರಧಾನವಾದ ರೋಗ ಸುಣ್ಣಕಟ್ಟು. ಸುಣ್ಣಕಟ್ಟು ಅಲ್ವಾ? ಸುಣ್ಣಕಟ್ಟು, ಆಮೇಲೆ ಸಪ್ಪೆರೋಗ ಸರ್. ಸಪ್ಪೆರೋಗ ಅದರ ಲಕ್ಷಣಗಳು ಮತ್ತೆ ಸಪ್ಪೆರೋಗ ಅಂದರೆ ಹುಳ ಸೇಮ್ ಸರ್, ಎಲ್ಲ ಸಿಂಪ್ಟಮ್ಸ್ ಅದೇ ಟೈಪ್ ಇರ್ತವೆ. ಒಂದೊಂದು ಸಾರಿ ಸಪ್ಪೆರೋಗ ಬಂದಾಗ ಏನಾಗ್ತದೆ, ಹುಳ ವೀಕ್ ಆಗ್ಬಿಡ್ತದೆ, ಸೊಪ್ಪು ತಿನ್ನಂಗಿಲ್ಲ, ಕೆಳಗಡೆ ಹೋಗಿ ಸತ್ತು ಹೋಗಿರ್ತದೆ. ಹಾಸಿಗೆ ಕೆಳಗಡೆ ಕೆಳಗಡೆ ಹೋಗ್ತಾ ಇರ್ತದೆ. ಒಂದು 3-4 ದಿವಸ ಆದಮೇಲೆ ಸರ್ ಹುಳ ಚೆನ್ನಾಗಿತ್ತು, 3-4 ದಿವಸ ಆದಮೇಲೆ ಎಲ್ಲ ಕೆಳಗಡೆ ಹೋಗಿ ಸತ್ತು ಹೋಗ್ತದೆ ಸರ್. ಹುಳ ಜಾಸ್ತಿ ನಮಗೆ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಕೆಳಗೆ ಹೋಗಿರ್ತಾವ, ಅದು ಫೀಡಿಂಗ್ ತಿಂಗಳಂಗಿಲ್ಲ ಸರ್. ಆಮೇಲೆ ಈ ಜ್ಯೂಸ್ ಟೈಪು, ಇದು ಡೈರಿ ಅಂತೀವಿ ಸರ್, ಅದು ನಮ್ಮ ಡೈರಿ ಬರ್ತಲ್ಲ ಬೇದಿ, ಬೀದಿ ಆ ಟೈಪ್ ಆಗಿ ಹುಳ ಎಲ್ಲ ಕೆಳಗಡೆ ಹೋಗಿ ಸತ್ತೋಗಿ ಸ್ಮೆಲ್ ಬರ್ತಾ ಇರ್ತದೆ. ಯಾವಾಗ ಸ್ಮೆಲ್ ಬಂತೋ ಅದೊಂದು ಇಂಡಿಕೇಶನ್ ಸರ್, ಸಪ್ಪೆ ರೋಗ ಬಂದಿದ್ದಪ್ಪ ಹಂಗೆ ಅದು ಏನು ಮಾಡೋಕೆ ಬರೋಂಗಿಲ್ಲ. ಇನ್ನೊಂದು ಸರ್ ಸಿಲ್ಕೊಮ್ಗೆ ಒಂದ್ಸಲ ರೋಗ ಬಂದಿದೆ ಅಂದ್ರೆ ಅದು ಏನು ಮಾಡೋಕೆ ಬರೋಂಗಿಲ್ಲ, ಅದೊಂದು ತೊಂದರೆ. ಅದು ಅದಕ್ಕೆ ಕಂಟ್ರೋಲ್ ಮಾಡಬೇಕು, ಟ್ರೈ ಮಾಡ್ತಾ ಇದೀವಿ, ನೋಡೋಣ ಸರ್ ಸಿಗ್ಬೋದು. ಇದು ಸರ್ ಸಪ್ಪೆ ರೋಗದ ಲಕ್ಷಣ ಸರ್, ಹಾಸಿಗೆ ಕೆಳಗಡೆ ಹೋಗುತ್ತೆ, ಹೋಗ್ತದೆ ಸರ್, ಸತ್ ವಾಸನೆ ಬರುತ್ತೆ ಮಾಡಿದ್ರೆ ಹೊಡೆದೋಗ್ಬಿಡ್ತದೆ ಸರ್, ಅದು ಹುಳನೇ ಹೊಡೆದೋಗ್ಬಿಡ್ತದೆ ಒಂದೊಂದು ಸರಿ. ಅದು ಕೆಲವು ಹೊಡ್ತದೆ, ಇಲ್ಲ ಸ್ಮೆಲ್ ಬರ್ತದೆ ಸರ್, ಅದು ಫಂಜನ್ ಸ್ಮೆಲ್ ಅಂತೀವಿ, ಆ ಸ್ಮೆಲ್ ಇರಿಟೇಷನ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಫಾರ್ಮರ್ಸ್ ಹೇಳ್ತಾರೆ ಕ್ರಾಪ್ ಲಾಸ್ ಎಲ್ಲ ಆಯಿತು ಬಟ್ ಅದು ತೆಗಿಬೇಕಲ್ಲ, ಎಲ್ಲಿಂದ ಹಾಸಿಗೆ ತೆಗಿಬೇಕಲ್ಲ, ಆವಾಗ ನರಕ ಸರ್ ಅಂತಾರೆ ಅವರು. ಯಾಕಂದ್ರೆ ಸ್ಮೆಲ್ ಬರ್ತದೆ ಸರ್, ಅದು ನಾವು ತಡ್ಕೊಳಗಾಗಿಲ್ಲ ರೀ, ಅಷ್ಟು ಇರಿಟೇಟ್ ಆಗ್ತಿರ್ತದೆ. ಅವೆಲ್ಲ ಏನು ಮಾಡಬೇಕು, ಅದು ತೆಗೆದು ಹೊರಗಡೆ ಹಾಕಿ ಬೆಂಕಿ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ ಸರ್. ಬೆಂಕಿ ಹಾಕಿ ಚೆನ್ನಾಗಿ ಮಾಡಬೇಕು. ಕೆಲವೊಂದು ಫಾರ್ಮಾಟ್ ಇರ್ತಲ್ಲ ಸರ್, ಅದೆಲ್ಲ ನಾವು ಗೊಬ್ಬರ ಮಾಡ್ಬೋದಂತ, ಗೊಬ್ಬರ ಮಾಡಿದ್ರೆ ಮಾಡ್ಬೋದು ಬಟ್ ಏನಂದರೆ ನೀಟಾಗಿ ಒಂದು 6 ಮಂತ್ಸ್ ಆದಮೇಲೆ ನಾವು ಗೊಬ್ಬರ ಯೂಸ್ ಮಾಡ್ಕೋಬೋದು. ಕೆಲವೊಂದು ಸರಿ ಏನು ಮಾಡ್ತಾರೆ ಫಾರ್ಮಾಟ್ ಅಂತೀವಲ್ಲ ಸೈಕ್ಲಿಂಗ್ ಆ ಟೈಪ್ ಆಗ್ಬಿಡ್ತದೆ ಅದು ಪ್ರಾಬ್ಲಮ್ ಅಲ್ಲೇ ಸುತ್ತ ಇರುತ್ತೆ ಅಲ್ಲಿ ಅಲ್ಲೇ ಇರ್ತದೆ ಎಲ್ಲಿ ಹೋಗಂಗಿಲ್ಲ ಅವ್ರು ಹೇಳ್ತಾ ಇರ್ತಾರೆ ನಾನು ಚೆನ್ನಾಗಿ ಮಾಡಿದೀನಿ ಸರ್ ಡಿಸ್ಇನ್ಫೆಕ್ಷನ್ ಹಿಂಗೆ ಮಾಡಿದೀನಿ ಹಿಂಗೆ ಮಾಡಿದೀನಿ ಸರ್ ಅಂದ್ರೆ ಅದಾಗಂಗಿಲ್ಲ ಸರ್ ಅದು ಕರೆಕ್ಟಾಗಿ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಷ್ಟು ರೆಕಮೆಂಡ್ ಮಾಡಿ ಅಷ್ಟು ಫಾಲೋ ಮಾಡಿದ್ರೆ ಫಾರ್ಮರ್ಸ್ ಮ್ಯಾಕ್ಸಿಮಮ್ 100% ಕ್ರಾಪ್ ತೆಗಿತಾರೆ ಸರ್. ಇದನ್ನು ಹತೋಟಿ ಮಾಡೋಕ್ಕೂ ಅದೇ ವಿಧಾನ ಏನೇನಾ ಸರ್? ಅದೇ ಸರ್ ಡಿಸ್ಇನ್ಫೆಕ್ಷನ್ ಸರ್ ಪ್ರಾಪರ್ ನಾವು ಹೇಳೋದು ಡಿಸ್ಇನ್ಫೆಕ್ಷನ್ ಯಾವ ಟೈಮ್ನಾಗಲಿ ಸಮ್ಮರ್ ಆಗಲಿ ವಿಂಟರ್ ಆಗಲಿ ರೈನಿ ಆಗಲಿ ಈ ಒಂದು ರೋಗ ಬರೋಕ್ಕನ ಮುಂಚೆ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಬಂದಿತ್ತಂದರೆ ಇದು ಇನ್ ಕೇಸ್ ಹಿಂಗೆ ಸರ್ ನಾವು ಲಾಸ್ಟ್ ಕ್ರಾಪ್ಗೆಲ್ಲ ಪ್ರಾಬ್ಲಮ್ ಆಯ್ತಂದ್ರೆ ನಾವು ರೆಕಮೆಂಡ್ ಮಾಡಿದೆಲ್ಲ ಅದು ನೀಟಾಗಿ ಡಿಸ್ಇನ್ಫೆಕ್ಷನ್ ಪ್ರಾಪರ್ಡಾಗಿ ಡಿಸ್ಇನ್ಫೆಕ್ಷನ್ ಎವ್ರಿ ಟೈಮು ಎವ್ರಿ ಕ್ರಾಪ್. ಸರ್ ಈ ಸಾರಿ 100 ಕೆಜಿ ಬಂದಿದೆ ಸರ್, ನೆಕ್ಸ್ಟ್ ಕ್ರಾಪ್ನಲ್ಲಿ ಸರ್ ನಂಗೆ ಲಾಸ್ಟ್ ಕ್ರಾಪ್ ಚೆನ್ನಾಗಿ ಬಂತು ನಮಗೇನು ತೊಂದರೆ ಇಲ್ಲ ಅನ್ನೋಂಗಿಲ್ಲ. ಅದು 100 ಬರಲಿ 10 ಬರಲಿ ನಾವು ಡಿಸ್ಇನ್ಫೆಕ್ಷನ್ ಪ್ರಾಪರಾಗಿ ಮಾಡ್ಕೊತ ಹೋಗ್ಬೇಕು ಸರ್. ನಮ್ಮ ರೆಕಮೆಂಡ್ ಮಾಡೋದು ಎಷ್ಟು ಮಾಡ್ಕೊಂಡು ಹೋದ್ರೆ ನಿಮಗೆ ಕಂಟಿನ್ಯೂ ಆಗಿ ಕ್ರಾಪ್ ಚೆನ್ನಾಗಿ ಬರ್ತದೆ. ಇದು ಹಾಲು ರೋಗ ಸರ್, ಹಾಲು ರೋಗ ಮ್ಯಾಕ್ಸಿಮಮ್ ಯಾವಾಗಂದರೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗಿ ಫ್ಲಕ್ಷೇಷನ್ ಆಗ್ತದಲ್ಲ ಸರ್, ಆವಾಗ ಹಾಲು ರೋಗ ಬರೋಕ್ಕೆ ಚಾನ್ಸ್ ಇರ್ತದೆ ಸರ್. ಅದಷ್ಟೇ, ಹಾಲು ರೋಗ ಬಂದಿತ್ತಂದರೆ ಒಂದು 5 ಮುಂಚೆ ಏನಾಯಿತು ನೋಡ್ಕೋಬೇಕು. ಕೆಲವೊಂದು ಸರಿ ಟೆಂಪ್ರೇಚರ್ ಈಗ ಈ ಸದ್ಯಕ್ಕೆ ಎಷ್ಟಾಯಿತು 23-24 ಆಯಿತು, ಈಗ ಇಮಿಡಿಯೇಟಾಗಿ ಜಾಸ್ತಿ ಆಗಿಬಿಡ್ತದೆ, ಒಂದು 28-30 ಮಟ್ಟ ಹೋಗ್ತದೆ, ಮತ್ತೆ ಡೌನ್ ಆಗಿಬಿಡ್ತದೆ ನೆಕ್ಸ್ಟ್ ಇಡೋದಿಟ್ಟು. ಅವಾಗ ಏನಾಗ್ತಂದರೆ ಈ ಗ್ರಾಸರಿ ಹಾಲು ರೋಗ ಬರೋಕ್ಕೆ ಚಾನ್ಸ್ ಇರ್ತದೆ. ಫ್ಲಕ್ಷೇಷನ್ ಆದಾಗ ನಮ್ಗೆ ತಡ್ಕೊತೀವಿ ಸರ್, ಬಟ್ ಹುಳ ತಡ್ಕೊಳಂಗಿಲ್ಲ, ಅದು ಡಿಫ್ರೆಂಟ್. ಅದು ಸಿಲ್ಕೊಂಬುದು ಸರಿರ ಧರ್ಮಸಾಸ್ ಅಂತೀವಲ್ಲ, ಅದು ಡಿಫ್ರೆಂಟ್ ಆಗಿರ್ತದೆ ಮೆಕಾನಿಸಮ್. ಅದು ಇಮ್ಮಿಯೇಟಾಗಿ ತಡ್ಕೊಳಕ್ಕಾಗಂಗಿಲ್ಲ. ಇಮ್ಮಿಯೇಟಾಗಿ ಏನಂತಂದ್ರೆ ಇದು ವೈರಸ್ ಏನೇನು ಇತ್ತಂದರೆ ಇಮ್ಮಿಯೇಟಾಗಿ ಗ್ರಾಸರಿ ರೋಗ ಬರೋಕ್ಕೆ ಚಾನ್ಸ್ ಇರ್ತದೆ. ಅದು ಅಷ್ಟೇ ಸರ್, ಒಂದು ಬಂದಿತ್ತಂದರೆ ಒಂದು ಅಲ್ಲಿ ಅದು ಹಿಕ್ಕೆ ಅದು ಬ್ಯಾಕ್ ಸೈಡಿಂದ ಎಕ್ಸೈಟ್ ಮಾಡ್ತಾ ಇರ್ತದೆ ಹಾಲು ಅಂತ, ಹಾಲು ಟೈಪು. ಅದು ಬೇರೆ ಹುಳ ತಿಂದರೆ ತಿಂದರೆ ಅದು ರೋಗ ಬರ್ತದೆ ಚೆನ್ನಾಗಿ ರೋಗ ಅದಕ್ಕೆ. ಅದು ಒಂದು ಕಡೆ ಇರೋಂಗಿಲ್ಲ ಸರ್, ಹಾಲು ರೋಗ ಬಂದಿದ್ದು ಇಲ್ಲಿಂದ ಬೇರೆ ಕಡೆ ಮೂವ್ ಆಗ್ತಿರ್ತದೆ. ನಾವು ರೆಸ್ಟ್ಲೆಸ್ ಮೂವ್ಮೆಂಟ್ ಅಂತೀವಿ ಅದೇ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅಡ್ಡಾಡ್ತಿರ್ತದೆ. ಅದು ಹೋಗೋ ಸುಮ್ಮನೆ ಹೋಗಿಲ್ಲ, ಅದು ಬ್ಯಾಕ್ ಸೈಡಿಂದ ಎಕ್ಸೈಟ್ ಮಾಡ್ತಾ ಇರ್ತದೆ ಹಾಲು. ಅದು ಬೇರೆ ಚೆನ್ನಾಗಿದ್ದು ಹುಳ ಏನಾದ್ರು ತಿಂದರೆ ಅದು ಒಂದು 5 ಇದಕ್ಕೆ ಹಾಲು ರೋಗ ಬಂದುಬಿಡ್ತದೆ. ಹಾಲು ರೋಗ ಸಿಂಪ್ಟಮ್ ಮೇನ್ ಸರ್, ಹುಳ ನೋಡಿದಾಗ ಶೇನಿಂಗ್ ಇರ್ತದೆ, ಹೊಳಿತಾ ಇರುತ್ತೆ. ಆ ಟೈಪ್ ಸಿಂಪ್ಟಮ್ಸ್ ಇದ್ರೆ ಅದು ಇಂಡಿಕೇಶನ್ ಅದು ಹಾಲು ರೋಗ ಬಂದಿತ್ತಪ್ಪ ಅಂತ. ಅದು ಇಮ್ಮಿಯೇಟ್ ಆಗಿ ಕಲೆಕ್ಟ್ ಮಾಡಿಕೊಂಡು ಬೆಂಕಿನಲ್ಲಿ ಸುಟ್ಟಾಕ್ಬೇಕು ಅಷ್ಟೇ ಸರ್. ಹೊರಗಡೆ ಹಾಕಿ ಬೆಂಕಿನಲ್ಲಿ ಸುಟ್ಟಾಕ್ಬಿಟ್ರೆ ಮ್ಯಾಕ್ಸಿಮಮ್ ಕ್ಲಿಯರ್ ಆಗ್ಬಿಡ್ತದೆ. ಇಮ್ಮಿಯೇಟ್ ಆಗಿ ಆ ಪ್ಲೇಸ್ನಲ್ಲಿ ಸುಣ್ಣ ಹೊಡಿಬೇಕು. ಸುಣ್ಣ ಜಾಸ್ತಿ ಇಟ್ಕೊಂಡು ಡಸ್ಟ್ ಮಾಡ್ಕೊತಿದ್ದೀರ ಸಾಕು ಸರ್, ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗ್ಬಿಡ್ತದೆ. ಮ್ಯಾಕ್ಸಿಮಮ್ ಡಿಸೀಸ್ ಎಲ್ಲ ಇದು ಪೆಬ್ರಿ ಅಂತ ಇವ್ರು ಬರೋಂಗಿಲ್ಲ ಫಾರ್ಮರ್ಸ್ ಕಡೆ, ಯಾಕಂದ್ರೆ ನಾವು ಆಲ್ರೆಡಿ ಗ್ರೈನೇಜ್ನಲ್ಲಿ ಅಲ್ಲೇ ನಾವು ಗಂಟು ರೋಗ ಇದ್ದೀರಿ. ಹೌದು ಸರ್, ಗಂಟು ರೋಗ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ನಾವು DFL ಪ್ರಿಪೇರ್ ಮಾಡೋ ಟೈಮ್ನಲ್ಲಿ ನಮ್ಮ ಗ್ರೈನೇಜ್ನಲ್ಲಿ SSPC ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಅವ್ರ ಅಲ್ಲೇ ಮ್ಯಾಕ್ಸಿಮಮ್ ನಾವು ಅವಾಯ್ಡ್ ಮಾಡಿಬಿಡ್ತೀವಿ. ಅಂದರೆ ಅದನ್ನು ಚಿಟ್ಟೆನೇ ತಾವು ಚಿಟ್ಟೆ ನಾವು ಟೆಸ್ಟ್ ಮಾಡ್ತೀವಿ ಸರ್. ಟೆಸ್ಟ್ ಮಾಡಿದಾಗ ಅಲ್ಲೇನೋ ಪೆಬ್ರಿ ಒಂದು ಸ್ಪೋರ್ ಇದ್ದರೆ ನಾವು ಎಷ್ಟನ್ನು ಇರಲಿ ಒಂದು ಶೀಟ್ನಲ್ಲಿ ಒಂದು 100 ಹಾಕ್ತಾರೆ ಸರ್, ಅದನ್ನು 20% ತೊಗೊತೀವಿ. ಒಂದು ಸ್ಪೋರ್ ಸಿಕ್ಕರೆ ಸಾಕು ನಾವು ಇಮ್ಮಿಯೇಟಾಗಿ ಆ ಶೀಟ್ ರಿಜೆಕ್ಟ್ ಮಾಡಿಬಿಡ್ತೀವಿ. ನಾವು ನೆಕ್ಸ್ಟ್ ಫರ್ದರ್ ನಾವು ಈ ಪ್ರೊಸೆಸ್ ಮಾಡೋಂಗಿಲ್ಲ. ಅದು ನಮ್ಮದು ಪಾಲಿಸಿ ಇದೆ, ನಮ್ಮ CDAC ಸೆಂಟ್ರಲ್ ಸಿಲ್ ಬೋರ್ಡ್ CDAC ನಮ್ಮದೊಂದು ಪಾಲಿಸಿ ಐತೆ. ಅದು ಒಂದು ಸ್ಪೋರ್ ಸಿಕ್ಕರೆ ನಾವು ರಿಜೆಕ್ಟ್ ಮಾಡಬೇಕು, ಕಂಟಿನ್ಯೂ ಮಾಡೋಕೆ ಬರೋಂಗಿಲ್ಲ ನಾವು ಹೇಳ್ತೀವಿ. ಅಲ್ಲಿಂದ 100% ಬರೋಂಗಿಲ್ಲ ಸರ್, ಗಂಟು ರೋಗ 100% ಸಾಕಣ ಮನೆಯಲ್ಲಿ ಬರೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಲ್ವೇ ಫಾರ್ಮರ್ಸ್ಗೆ. ಬಟ್ ಈ ಸೀಡ್ ರೇರ್ಸ್ ಅವ್ರಿಗೆ ಚೆಕ್ ಮಾಡ್ತಾ ಇರಬೇಕು, ಅದು ಅದರಿಂದ ಇರ್ತದೆ. ಅದಕ್ಕೆ ರಿಮೇನಿಂಗ್ 3 ಡಿಸೀಸ್ ಅಂತೂ ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಸರ್. ಈ ಸಪ್ಪೆ ರೋಗ ಆಗಲಿ, ಹಾಲು ರೋಗ, ಸುಣ್ಣಕಾಟ ರೋಗ, ಈ 3 ಪ್ಯೂರ್ಲಿ ಮ್ಯಾನೇಜ್ಮೆಂಟ್. ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಆ ರೇರಿಂಗ್ ಹೌಸ್ನಲ್ಲಿ, ಅದು ಹುಳಕ್ಕೆ ಏನು ಬೇಕೋ ಎಕ್ಸಾಕ್ಟ್ ಅದು ಕೊಡ್ತಾ ಇದ್ರೆ ಹುಳ ನಮ್ಗೆ ಏನು ಬೇಕೋ ಅದು ಈಜಾಗಿ ಕೊಟ್ಟುಬಿಡ್ತದೆ. ಫಸ್ಟ್ ದಿವಸ ಬಂದಾಗ ನೀನು ಎಷ್ಟು ಖುಷಿನಲ್ಲಿ ಇದೆಯೋ, ಲಾಸ್ಟ್ ಮಾರ್ಕೆಟ್ನಲ್ಲಿ ಕಕ್ಕೂನು ಇವ್ರು ತೊಗೊಳ್ತಾರಲ್ಲ ರೀಲರ್ಸ್, ಅಲ್ಲಿ ಮಟ್ಟ ನಮ್ಮದು ಜವಾಬ್ದಾರಿ ಸರ್. ಆ ಹುಳಕ್ಕೆ ಏನು ಬೇಕು ಅಷ್ಟು ಸ್ಪೇಸ್ ಕೊಡಬೇಕು, ಗಾಳಿ ಬೆಳಕು ಎಲ್ಲ ಕೊಟ್ಟಾಗ ಲಾಸ್ಟಿಗೆ ನಮ್ಗೇನು ಬೇಕು ಅದು ನಮಗೆ ಅಮೌಂಟ್ ಬೇಕು ಲಾಸ್ಟಿಗೆ ನಮ್ಗೆ ಅದೇ ಬೇಕಲ್ಲ ಸರ್, ಅಮೌಂಟ್ ನಮ್ಗೆ ಅದಕ್ಕೆ ಕೊಡ್ತದೆ ಅಲ್ಲ. ಈಗ ಸರ್ ಸುಮಾರು ಜನ ರೈತರುಗಳು ಚಾಕಿ ಹುಳುಗಳನ್ನೇ ಖರೀದಿ ಮಾಡ್ತಾರೆ. ಹೌದು ಸರ್. ಈ ಚಾಕಿ ಸಾಕಾಣಿಕಾ ಕೇಂದ್ರದವರು ಸರ್ ಈ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಸರ್? ಅವ್ರಿಗೆ ನಾವು ಚಾಕಿ CRC ಅವ್ರು ಬಂದಿರ್ತಾರಲ್ಲ ಟ್ರೈನಿಂಗ್ ಬರ್ತಾರೆ ಸರ್, ಅವರು 3 ಬರ್ತಾರೆ. 3 ಟ್ರೈನಿಂಗ್ನಲ್ಲಿ ನನ್ನ ಕಡೆ ಅಂತೂ 5 ಬಂದೇ ಬರ್ತಾರೆ 100%. ನಾನು ಎಲ್ CRC ಈಗ ನಾನು 2015 ಜಾಯ್ನ್ ಆಗಿದೆ. 2015 ಇಲ್ಲಿ ಮಟ್ಟ ಟಿಲ್ ಡೇಟ್ ಎಷ್ಟು ಜನ CRC ಓಪನ್ ಮಾಡ್ಯಾರೋ ಅವರೆಲ್ಲ ನನ್ನ ಕಡೆ ಬಂದಿರ್ತಾರೆ 100%. ಅವ್ರು ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ CRC ಚಾಕಿ ಸ್ಟೇಜ್ನಲ್ಲಿ ಹುಳನ್ನು ಹೆಂಗೆ ಟೆಸ್ಟ್ ಮಾಡಬೇಕು, ರೋಗಾಣುಗಳು ಹೆಂಗಿರ್ತಾವೆ ಮೈಕ್ರೋಸ್ಕೋಪ್ನಲ್ಲಿ ನಾವು ನೋಡ್ಬೇಕು ಅಂತ ಹೇಳ್ತೀವಿ. ಕ್ರಷಿಂಗ್ ಮಾಡಿ ನೋಡ್ಬೇಕು ನೋಡ್ರಿ, ಮೈಕ್ರೋಸ್ಕೋಪ್ ಇರಬೇಕು. CRC ಓಪನ್ ಮಾಡೋ ಟೈಮ್ನಲ್ಲಿ ನೀವು CRC ಟ್ರೈನಿಂಗ್ ತೊಗೊಂಡ್ರಿ, ಆಮೇಲೆ ಓಪನ್ ಮಾಡಬೇಕಂದ್ರೆ ಮೈಕ್ರೋಸ್ಕೋಪ್ ಇರಬೇಕು, ಮೋಟರ್ ಪೆಸಿಲ್ ಇರಬೇಕು, ಅದು ಪ್ರೊಸೀಜರ್ ಒಂದು ಮೆಥಡಾಲಜಿ ಇರ್ತದೆ ಸರ್. ಅವೆಲ್ಲ ನಿಮ್ಮ ಕಡೆ ಎಕ್ವಿಪ್ಮೆಂಟ್ಸ್ ಇರಬೇಕು, ಎಕ್ವಿಪ್ಮೆಂಟ್ಸ್ ಅವೆಲ್ಲ ಇದ್ದಾಗ ನೀವು ಮಾಡೋಕ್ಕಿರ್ತದೆ. ಕೆಲವೊಂದು CRC ಅವರು ಬರ್ತಾರೆ ಸರ್ ನಮ್ಮ ಕಡೆ, ಬಟ್ ನಮಗೆ ಅದು ಮ್ಯಾಂಡೇಟ್ ಅಲ್ಲ, ಸಿ ನಾವು ಟೆಸ್ಟಿಂಗ್ ಮಾಡಿ, ಯಾಕಂದ್ರೆ ಒಂದು ಒಬ್ಬರಿಗೆ ಮಾಡೋಕ್ಕಾಗಿಲ್ಲ, ಸಿ ಆರ್ ಸಿ ಇಷ್ಟು ಸಿ ಆರ್ ಸಿ ಇರ್ತಾವೆ ಅವೆಲ್ಲ ಅಲ್ಲಿ ಮಾಡೋಕ್ಕಂದ್ರೆ ತೊಂದರೆ ಆಗ್ಬಿಡ್ತದೆ. ಅದಕ್ಕೆ ನಾವು ಹೇಳಿದ್ವಿ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ವಿ, ನೀವು ಮಾಡ್ಕೋರಿ, ನೀವೇನೋ ಡೌಟ್ ಇತ್ತ ನೀವು ಮತ್ತೆ ಇನ್ನೊಂದು ಒಂದು 5 ದಿವಸ ಟ್ರೈನಿಂಗ್ ತೊಗೊರಿ ನಮ್ಮ ಕಡೆ ಬರ್ರಿ ಅಂತ ಹೇಳ್ತೀವಿ. ಇಷ್ಟು ಅಮೌಂಟ್ ಚಾರ್ಜ್ ಮಾಡ್ತೀವಿ, ಒಂದು 2,000-3,000 ರುಪೀಸ್ ನಮ್ಮ ಟ್ರೈನಿಂಗ್ ಡಿವಿಷನಲ್ಲಿ ಪೇ ಮಾಡಿದರೆ ಒಂದು 5 ಡೇಸ್ ನಾವು ಮತ್ತೆ ಟ್ರೈನಿಂಗ್ ಕೊಡ್ತೀವಿ ಓನ್ಲಿ ಡಿಸೀಸ್ ಬಗ್ಗೆ. ಆ 5 ದಿವಸ ನನ್ನ ಕಡೆ ಬಂದು ನಾವು ಡೈಲಿ ಒಂದೊಂದು ಡಿಸೀಸ್ ನಾನು ಹೇಳ್ಕೊತಾ ಇರ್ತೀನಿ, ಇದು ಹಿಂಗೆ ಮಾಡ್ಬೇಕು ನೋಡಪ್ಪ, ಇದು ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಅವೆಲ್ಲ ಮತ್ತೆ ಒಂದು 5 ಡೇಸ್ ಟ್ರೈನಿಂಗ್ ತೊಗೊಂಡು ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ಕೊತಾರೆ. ಅವರು ಮಾಡಿದಾಗ ಪೆಬ್ರಿನ್ ಬಿಟ್ ಬೇರೆ ಈ 3 ರೋಗ ಏನೈತಂದರೆ ನಾವು ಅವರು ಫಾರ್ಮರ್ಸ್ಗೆ ರೆಕಮೆಂಡ್ ಮಾಡಬೇಕು. ಈಗ ಸುಣಕಟ್ ರೋಗ ಬಂದಿತ್ತು, ಸುಣಕಟ್ ರೋಗ ಬಂದಿದ್ದು ನೋಡಿ ಸ್ವಲ್ಪ ಸುಮ್ಮ ಜಾಸ್ತಿ ಯೂಸ್ ಮಾಡಿರಿ, ಅದಕ್ಕೇನು ಕ್ರಮ ತೊಗೋಬೇಕು ಅವೆಲ್ಲ ರೆಕಮೆಂಡ್ ಮಾಡಬೇಕು. ಓಕೆ, ಅದು ಹಾಲು ರೋಗ ಬಂದಿತ್ತು, ಹಾಲು ರೋಗ ಇದ್ದಾಗ ಹೆಂಗಿರ್ತದೆ ಸಿಂಪ್ಟಮ್ಸು ಅದು ನೋಡಿಕೊಂಡು ಅವರಿಗೆ ಕರೆಕ್ಟಾಗಿ ಎಲ್ಲ ಫ್ರೀ ಇರಬೇಕು ಸರ್ ಅವ್ರಿಗೆ. ಫಾರ್ಮರ್ಸ್ ಕೊಡೋ ಟೈಮ್ನಲ್ಲಿ ಸಿ ಆರ್ ಸಿ ಓನರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಎಲ್ಲ ರೋಗಾಣುಗಳು ಎಲ್ಲ ಫ್ರೀ ಇರಬೇಕು. ಅಲ್ಲ, ಅಲ್ಲಿ ಹೇಗೆ ಹತೋಟಿ ಮಾಡ್ಬೇಕು ಹೇಳಿ? ಅದೇ ಸರ್, ಚಾಕಿ ಸಾಕಾಣಿಕಾ ಕೇಂದ್ರದಲ್ಲಿ ಒಂದು 8 ದಿವಸ ಇರುತ್ತಲ್ಲ, ಅವ್ರು ಏನೇನು ಕ್ರಮ ತಗೋಬೇಕು ಈ ರೋಗ ಹತೋಟಿ ಮಾಡೋದಕ್ಕೆ? ಸರ್, ಇದೆ ಅವರು ಫಸ್ಟ್ ಡಿಸ್ಇನ್ಫೆಕ್ಷನ್ ಮಾಡ್ಕೋಬೇಕು. ಸರ್, ಇನ್ನೊಂದು ಈ ರೋಗನೇ ಅದರಲ್ಲಿ ಅದು ಪೆಬ್ರಿನ್ ಅಂತ 8 ದಿವಸ ಬೇಕು ಸಿಂಪ್ಟಮ್ಸ್ ಗುರ್ತಾಗಬೇಕಂದ್ರೆ. ಈ ಗ್ರಾಸರಿ, ಈ ಫ್ಲ್ಯಾಚರಿ, ಮಸ್ಕಡಿನ್ 5 ದಿವಸ ಬೇಕು. ಗ್ರಾಸರಿ ಬಂದರೆ ಒಂದು 5 ದಿವಸನಲ್ಲಿ ಗುರ್ತಾಗ್ಬಿಡ್ತದೆ. ಶೈನಿಂಗ್ ಇರಬೇಕು. ಎನಿ ಸ್ಟೇಜ್ನಲ್ಲಿ ಸರ್, ಯಾವ ಸ್ಟೇಜ್ನಲ್ಲಿ ಶೈನಿಂಗ್ ಇದ್ದರೆ ಹುಳ ಶೈನಿಂಗ್ ಇರ್ತದೆ, ಮೋಲ್ಟ್ ಪ್ರಾಬ್ಲಮ್ ಆಗ್ತದೆ, ಆಮೇಲೆ ಸೊಪ್ಪು ತಿನ್ನಂಗಿಲ್ಲ, ಅದು ಸಿಂಪ್ಟಮ್. ಯಾವುದು ಹಾಳು ರೋಗ, ಅದು ಸಪ್ಪೆ ರೋಗದು ಸೊಪ್ಪೆ ತಿನ್ನಂಗಿಲ್ಲ, ಅದು ಹಂಗೆ ಇರ್ತದೆ. ಹಿಂಗೆ ಸುಣ್ಣ ಕೊಟ್ರಪ್ಪ ಅಲ್ಲಿ ಬರೋದು ಓನ್ಲಿ ಆಸ್ಪರ್ಜಿಲಸಿಸ್, ಅದು ಅಷ್ಟೇ. ಸೊಪ್ಪು ತಿನ್ನಂಗಿಲ್ಲ, ಎಲ್ಲ ಕೆಲವು ಹೋಗಿ ಎಲ್ಲ ಮಮ್ಮಿಫೈಡ್ ಆಗಿಬಿಡ್ತದೆ ಇಷ್ಟೇ. ಇದೇನೋ ಈ ಟೈಪ್ ಇದ್ದರೆ ಇಮಿಡಿಯೇಟಾಗಿ ಅವರು ಡಿಸ್ಕಾರ್ಡ್ ಮಾಡಬೇಕು. ಇಲ್ಲ ಜಾಸ್ತಿ ಸರ್, 15% ಕನ್ನ ಜಾಸ್ತಿ, 15% ಜಾಸ್ತಿ ಏನನ್ನ ಡಿಸೀಸ್ ಇನ್ಸೆಂಟ್ ಇದ್ದರೆ ಅದು ರಿಜೆಕ್ಟ್ ಮಾಡೋದು ಬೆಸ್ಟ್ ಸರ್. ಇಲ್ಲಾಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್, ಫಾರ್ಮರ್ಸ್ಗೆ ಪ್ರಾಬ್ಲಮ್ ಆಗಿಬಿಡ್ತದೆ. ಅದೇ ನಾವು ಹೇಳ್ತೇವೆ, ಏನೇನೋ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲೇ ಫಾರ್ಮರ್ಸ್ಗೆ ನೀಟಾಗಿ ರೆಕಮೆಂಡ್ ಮಾಡಿರಿ. ಅಂದರೆ ಚಾಕಿ ಸಾಕಾಣಿಕಾ ಕೇಂದ್ರದವರು ಹುಳುಗಳನ್ನು ಕ್ರಷ್ ಮಾಡಿ ಅದರಲ್ಲಿ ಏನಾದರೂ ರೋಗಾಣುಗಳಿದೆಯಾ ಏನು ಎತ್ತ ಅನ್ನೋದನ್ನ ನೋಡಿ ಚೆಕ್ ಮಾಡಬೇಕು ಸರ್, ಪರೀಕ್ಷೆ ಮಾಡಬೇಕು. ಮಾಡಿ ಚಾಕಿ ಸರ್ಟಿಫಿಕೇಟ್ ಅಂತ ಇರ್ತದೆ ಸರ್, ಆ ಚಾಕಿ ಸರ್ಟಿಫಿಕೇಟ್ ಕೊಟ್ಟಿದ ಮೇಲೆ ಈ ಚಾಕಿ ಸರ್ಟಿಫಿಕೇಟ್ನಲ್ಲಿ ಎಲ್ಲ ಡೀಟೇಲ್ಸ್ ಇರ್ತವೆ ಅವ್ರದ್ದು, ಚಾಕಿ ಆ ಸಿ ಆರ್ ಸಿ ಹೆಸರು ಏನು, ಯಾವಾಗ ಬ್ರಷ್ ಮಾಡಾರ, ಎಷ್ಟು ಡಿ ಎಫ್ ಎಲ್ ಬ್ರಷ್ ಮಾಡ್ಯಾರ, ಸೋರ್ಸ್ ಇಲ್ಲಿಂದ, ಅದು ಇಂಪಾರ್ಟೆಂಟ್ ಸರ್. ಎಲ್ಲಿಂದ ತಂದಿದ್ದಾರೆ ಮೊಟ್ಟೆ, ಆಮೇಲೆ ಬ್ರೀಡ್ ಯಾವ ಬ್ರೀಡ್ ಯೂಸ್ ಮಾಡ್ತಿದ್ದಾರೆ, ಸಿ ಎಸ್ ಆರ್ ಡಬಲ್ ಹೈಬ್ರಿಡ್ ಯೂಸ್ ಮಾಡ್ತಿದ್ದಾರೆ, ಯಾವ ಸ್ಟೇಜ್ ಲಾರ್ವ ಯಾವ ಸ್ಟೇಜ್ ಏನಿತ್ತು, ನೀವು ಯಾವ ಸ್ಟೇಜ್ನಲ್ಲಿ ಕ್ರಶ್ ಮಾಡಿ ಶಾಂಪು ಟೆಸ್ಟ್ ಮಾಡಿದ್ದೀರಿ, ಅದು ಅವ್ರದ್ದು ಅಡ್ರೆಸ್, ಹ್ಯಾಚಿಂಗ್ ಪರ್ಸೆಂಟೇಜ್ ಇಂಪಾರ್ಟೆಂಟ್, ಆಮೇಲೆ ಲಾಟ್ ನಂಬರ್, ಸೋರ್ಸು ಲಾಟ್ ನಂಬರ್ ಇಂಪಾರ್ಟೆಂಟ್ ಸರ್ ಅದು. ಯಾಕಂದರೆ ಪ್ರಾಬ್ಲಮ್ ಎಲ್ಲಿ ಅಂತ ಗೊತ್ತಾಗಬೇಕಲ್ಲ, ನೆಕ್ಸ್ಟ್ ಕ್ರಾಪ್ ಅವರು ಬೇರೆಯವ್ರದ್ದು ಎಲ್ಲಿ ಹೋಗಿದೆ ಆ ಲಾಟು, ಅವ್ರದ್ದು ನಾವು ಸ್ವಲ್ಪ ಮಾನಿಟರ್ ಮಾಡ್ಬೋದು ಕ್ರಾಪ್ದು, ಏನೇನು ಪ್ರಾಬ್ಲಮ್ ಇತ್ತು ಅಲ್ಲಿ, ಇಲ್ಲ ನಮ್ಮದೇನು ತೊಂದರೆ ಆಯ್ತಾ, ಈ ಟೈಪ್ ಇರ್ತದೆ. ಇದು ನೋಡಿಕೊಂಡು ಅವರು ಇದು ಮಿಸ್ಸಿಂಗ್ ಲಾರ್ವ ಇವೆಲ್ಲ ಇರ್ತವೆ, ಗ್ರಾಸರ್ ಇದ್ದರೆ ಗ್ರಾಸರ್ ಇದೆ ಅಂತ ಹೇಳಬೇಕು, ಪೆಬ್ರಿನ್ ಇದ್ದರೆ ನಾವು ಡಿಸ್ಕಾರ್ಡ್ ಮಾಡಬೇಕಂತ ಹೇಳ್ತಾ ಇದ್ದೀವಿ ಸಿ ಆರ್ ಸಿ ಅವ್ರಿಗೆ. ಪೆಬ್ರಿನ್ ಏನೋ ನಿಮಗೆಲ್ಲ ಸಿಗ್ತಾ ಇಮ್ಮಿಡಿಯೇಟಾಗಿ ನೀವು ಡಿಸ್ಕಾರ್ಡ್ ಮಾಡಿರಿ, ಯಾಕಂದರೆ ನೆಕ್ಸ್ಟ್ ಕಕ್ಕನ ಮಟ್ಟ ಬರೋಂಗಿಲ್ಲ. ಚಾಕಿ ಸ್ಟೇಜ್ನಲ್ಲಿ ನನ್ನ ಪೆಬ್ರಿನ್ ಗಂಟು ರೋಗ ಬಂದಿದ್ದೆ ಸರ್, ಗೂಡು ಮಟ್ಟ ಆ ಸ್ಟೇಜಿಗೆ ಬರೋಂಗಿಲ್ಲ, ಹುಳ ಅಲ್ಲೇ ಸತ್ತೋಗ್ಬಿಡ್ತಾ ಇರ್ತವೆ, ಸ್ಲೋ ಆಗಿ ಮೊಟಾಲಿಟಿ ಜಾಸ್ತಿ ಇರ್ತದೆ, ಅದನ್ನು ತೊಂದರೆ ಆಗ್ತದೆ. ಈ ರಿಮೇನಿಂಗ್ ಈ 3 ಡಿಸೀಸ್ ಏನಂತಂದರೆ ಸ್ವಲ್ಪ ಇದ್ದರೆ ಫಾರ್ಮರ್ಸ್ಗೆ ರೆಕಮೆಂಡ್ ಮಾಡ್ಬೋದು, ಜಾಸ್ತಿ ಏನೇನೋ ಪ್ರಾಬ್ಲಮ್ ಇತ್ತಂದರೆ ಡಿಸ್ಕಾರ್ಡ್ ಮಾಡೋದು ಬೆಸ್ಟ್, ಮತ್ತೆ ಹೊಸದು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನೀವೇನೇನು ಹತೋಟಿ ವಿಧಾನಗಳನ್ನು ಹೇಳಿದ್ರೆ ಅದನ್ನು ಚಾಕಿ ಸಾಕಾಣಿಕೆದಾರರು ಮಾಡ್ಬೇಕು ಸರ್, ಅವ್ರು 2 ಸತಿ ಮಾಡ್ಬೇಕು ಸರ್ ಅದು. ಅಲ್ವಾ, ಅವ್ರು 2 ಸತಿ, ನಾವು ಫಾರ್ಮರ್ಸ್ಗೆ ನಾವು 3 ಸತಿ ಡಿಸ್ಇನ್ಫೆಕ್ಷನ್ ಮಾಡಂತ ಹೇಳ್ತಿದ್ವಿ, ಯಾಕಂದ್ರೆ ಅಲ್ಲಿ 15 ದಿವಸ ಇರ್ತದೆ. ಓಕೆ, ಅಲ್ಲಿ ರೋಗನಿಗೆ ಜಾಸ್ತಿ ಬರೋಕ್ಕೆ ಚಾನ್ಸ್ ಇರ್ತದೆ. ಇಲ್ಲಿ ಸಿ ಆರ್ ಸಿನಲ್ಲಿ ಒಂದು 7 ಡೇಸ್ ಸರ್, 7 ಡೇಸ್ನಲ್ಲಿ ಅವ್ರು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ತಿರ್ತಾರೆ, ಯಾಕಂದರೆ ಟೆಂಪ್ರೇಚರ್ 28 ಇರಬೇಕು, 28 ಡಿಗ್ರಿ ಟೆಂಪ್ರೇಚರ್, ತೇವಾಂಶ 90 ಇರಬೇಕು, ಅಷ್ಟು ಮೇಂಟೈನ್ ಮಾಡ್ತಿರ್ತಾರೆ. ಸಿ ಆರ್ ಸಿ ಕಾನ್ಸೆಪ್ಟ್ ನಮ್ದು ಅದೇ, ನೀಟಾಗಿ ಒಂದು ಹೈಜಿನಿಕ್ ಕಂಡೀಷನಲ್ಲಿ ಹುಳನ ಇದು ಮಾಡಬೇಕು, ಚಾಕಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀವಿ, ಅದು ಮೇಂಟೈನ್ ಮಾಡ್ತಿರ್ತಾರೆ. ಈ ಮೀಡಿಯಲ್ನಲ್ಲಿ ಏನೇನೋ ರೋಗಾಣುಗಳು ಬಂದರೆ ಇಮ್ಮಿಡಿಯೇಟಾಗಿ ಫಾರ್ಮರ್ಸ್ಗೆ ಸ್ವಲ್ಪ ರೆಕಮೆಂಡ್ ಮಾಡಬೇಕು, ಇಲ್ಲ ಜಾಸ್ತಿ ಇದ್ದರೆ ಡಿಸ್ಕಾರ್ಡ್ ಮಾಡಿ ಮತ್ತೆ ಹೊಸದು ಚಾಕಿ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದೆ. ಎರಡನೇ ಜ್ವರಕ್ಕೆ ಕೂತಿರುವಂತಹ ಹುಳುಗಳನ್ನು ಅವರು ಸಾಮಾನ್ಯವಾಗಿ ಹೊರಗಡೆ ಕೊಡ್ತಾರೆ ಅಲ್ವಾ, ಡಸ್ಟ್ ಮಾಡಿ ಸುಮ್ಮನೆ ಡಸ್ಟ್ ಮಾಡಿ ಕೊಡ್ತಾರೆ ಸರ್. ಈಗ ಹುಳು ಸಾಕಣೆ ಮನೆಗೆ ಈ ಹುಳುಗಳನ್ನು ತಗೊಂಡ್ಬರ್ತಾರಲ್ಲ ರೈತರು, ಅವ್ರೇನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಸರ್? ಅವರು ಇಮ್ಮಿಡಿಯೇಟ್ ಆಗಿ ನಮ್ಮ ಕಡೆ ಒಂದು ಹುಳ ಟ್ರೇ ಕೊಡ್ತಾರಲ್ಲ ಸರ್, ಟ್ರೈನಲ್ಲಿ ಅವ್ರು ರೋಲ್ ಮಾಡ್ತಾರಂತ, ಕೆಲವೊಂದು ಜನ ರೋಲ್ ಮಾಡ್ಕೊಂಡು ತೊಗೊಂಡ್ಬರ್ತಿರ್ತಾರೆ, ಇಲ್ಲಾಂದ್ರೆ ಕೆಲವೊಂದು ಜನ ಮಾಡ್ತಾರೆ, ಟ್ರೇಸ್ ಕೊಡ್ತಾರೆ ಒಂದು 100 DFLs ಒಂದು. ನಾವು ಹೇಳೋದು, ನಾವು ರೆಕಮೆಂಡ್ ಮಾಡೋದು 8-10 ಟ್ರೇಸ್ 100 DFLs 100 ಮೊಟ್ಟೆಗೆ 8-10 ಟ್ರೇಸ್ ಕೊಡಬೇಕು. ಓಕೆ, ಅಷ್ಟು ಫ್ರೀ ಆಗಿರ್ತಾವೆ ಅವಾಗ. ಅದೆಲ್ಲ ನೋಡಿದ್ಮೇಲೆ ಮೋಲ್ಟ್ ಕರೆಕ್ಟಾಗಿ ಸೆಟ್ಲ್ ಆಗ್ಯಾವ ಹುಳ, ಮೋಟ್ರ್ ಸೆಟ್ಲ್ ಆಗ್ಯಾವ ಇಲ್ಲ ನೋಡ್ಕೋಬೇಕು. ಮೋಟ್ ಎಲ್ಲ ಮೋಟ್ರ್ ಸೆಟ್ಲ್ ಆಗಿದೆ ಅಂದಾಗ ಏನು ತೊಂದರೆ ಇಲ್ಲ. ಆಮೇಲೆ ಡಸ್ಟ್ ಮಾಡಿರಬೇಕು, ಡಸ್ಟ್ ಮಾಡಿರಬೇಕು ಅಂದರೆ ಸುಣ್ಣ ಡಸ್ಟ್ ಮಾಡಿರಬೇಕು. ಅದು ಮಾಡಿ ಹುಳ ಕರೆಕ್ಟ್ ನೋಡ್ಕೊಂಡು ಮೇಟಾಗಿ ತಗೋಬೇಕು. ನಾವು ಇವ್ರಿಗೆ ಫಾರ್ಮರ್ಸ್ ಅದೇ ಹೇಳ್ತಾ ಇದ್ವಿ, ನೀವು ಸುಮ್ಮನೆ ಅವ್ರು ಸಿ ಆರ್ ಎಸ್ ಮೇಲೆ ಬ್ಲೇಮ್ ಮಾಡೋದು ಬೇಡಪ್ಪ, ನೀವು ಮತ್ತೆ ನೋಡ್ಕೊರಿ, ಅವ್ರು ಕೇಳ್ರಿ ಸಿ ಆರ್ ಎಸ್ ನಮ್ದು ಚಾಕಿ ಸರ್ಟಿಫಿಕೇಟ್ ಕೊಡ್ರಿ, ಟೆಸ್ಟ್ ಮಾಡಿರ್ತಾರಲ್ಲ, ನೀವೆಲ್ಲ ಟ್ರೈನಿಂಗ್ ತೊಗೊಂಡಿದ್ರಿ, ನೀವು ಎಕ್ಸ್ಪರ್ಟ್ಸ್, ನಮ್ಗೆ ಸ್ವಲ್ಪ ರೆಕಮೆಂಡೇಷನ್ ನಿಮ್ದು ಏನು ಡೀಟೇಲ್ಸ್ ನಮ್ಗೆ ಕೊಡ್ರಿ ಅಂತ ಹೇಳಬೇಕು. ಅವರು ನಾವು ಅದೇ ರೆಕಮೆಂಡ್ ಮಾಡ್ತಾ ಅವ್ರು ಕೇಳ್ತಾ ಇದ್ದಾರೆ, ಸಿ ಆರ್ ಎಸ್ ಅವ್ರು ಮತ್ತೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದು ಡೀಟೇಲ್ಸ್, ಅದೇನೇನು ತೊಂದರೆ ಇಲ್ಲ ಸರ್. ತೊಗೊಂಡ ಟೈಮ್ನಲ್ಲಿ ಒಂದು ಕೇಸ್ ಏನಾದ್ರು ಪ್ರಾಬ್ಲಮ್ ಡೌಟ್ ಇತ್ತು ಇವ್ರಿಗೆ ಸರ್, ಫಾರ್ಮರ್ಸ್ ಯಾಕಂದ್ರೆ ಸಿ ಆರ್ಸ್ ಅನ್ನೋದು ಇಂಟೆಲಿಜೆಂಟ್ ಸರ್ ಅವರು, ಯಾಕಂದ್ರೆ 15 ದಿವಸ ಇವ್ರು ರೇರಿಂಗ್ ಮಾಡ್ತಾರೆ, ಇವ್ರು ಓನ್ಲಿ 8 ದಿವಸ ಇವ್ರು ರೇರಿಂಗ್ ಮಾಡೋದು, ಇವ್ರು 15 ದಿವಸ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಆ ಹುಳದ ಬಗ್ಗೆ ನೀಟಾಗಿ ಗುರ್ತಾ ಇರ್ತಾರೆ, ಹುಳ ಜಸ್ಟ್ ನೋಡಿ ಹೇಳ್ತಾರೆ ಈ ಕ್ರಾಪ್ ಬರ್ತಾ ಸರ್ ಈ ಕ್ರಾಪ್ ಬರೋಂಗಿಲ್ಲ, ಆ ಟೈಪ್ ಬಂದುಬಿಡ್ತಾರೆ ಅವರು ಫಾರ್ಮರ್ಸ್, ಅಷ್ಟು ನಾಲೆಡ್ಜ್ ಇದ್ದಾರೆ ಅವರು. ಏನಾಗ್ತಂದರೆ ಸರ್ ನೋಡಿಕೊಂಡು ಇಮ್ಮಿಯೇಟಾಗಿ ಅಲ್ಲಿ ಏನು ಪ್ರಾಬ್ಲಮ್ ಇತ್ತಂದರೆ ರಿಟರ್ನ್ ಕಳಿಸ್ಬೋದು, ಇಲ್ಲಾಂದರೆ ಸಿ ಆರ್ ಎಸ್ ಅವ್ರು ಕಾಲ್ ಮಾಡಿ ಇನ್ನು ಪ್ರಾಬ್ಲಮ್ ಐತೆ ಏನು ಮಾಡ್ತೀರಿ ಅಂತ ಕೇಳ್ಬೋದು. ಅದೆಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಅಂದರೆ ಮ್ಯಾಕ್ಸಿಮಮ್ ಇವ್ರ ಕಡೆ ಪ್ರಾಬ್ಲಮ್ ಬರೋಂಗಿಲ್ಲ ಸರ್, ಫಾರ್ಮರ್ಸ್ ಕಡೆ ಬರೋದಂದರೆ ಲೈಕ್ ಲಾಸ್ಟ್ ಮೂಮೆಂಟ್ನಲ್ಲಿ ಟೆಂಪ್ರೇಚರ್ ಫ್ಲಕ್ಷೇಷನ್ ಆದಾಗ ರೋಗ ಬರ್ತದೆ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 3 ದಿನಗಳು ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರುವಿನಿಂದ ಸಾಧಾರಣ ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-18 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 94%, ಮಧ್ಯಾಹ್ನದ ತೇವಾಂಶ 64%, ಗಾಳಿಯು ಗಂಟೆಗೆ ಸರಾಸರಿ 5-11 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18-20 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 93%, ಮಧ್ಯಾಹ್ನದ ತೇವಾಂಶ 65%, ಗಾಳಿಯು ಗಂಟೆಗೆ ಸರಾಸರಿ 5-14 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-18 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 90%, ಮಧ್ಯಾಹ್ನದ ತೇವಾಂಶ 60%, ಗಾಳಿಯು ಗಂಟೆಗೆ ಸರಾಸರಿ 4-9 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30-35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18-19 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 95%, ಮಧ್ಯಾಹ್ನದ ತೇವಾಂಶ 62%, ಗಾಳಿಯು ಗಂಟೆಗೆ ಸರಾಸರಿ 4-6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನು ಸಂಪರ್ಕಿಸಿ. ಈಗ ಜ್ವರ ಕೂತಿರುವಂತಹ ಹುಳುಗಳನ್ನ ಅವರು ತಟ್ಟೆನಲ್ಲಿ ತಂದು ಕೊಡ್ತಾರೆ, ಅದರ ಮೇಲೆ ಸುಣ್ಣ ಹೊಡೆದಿರುತ್ತೆ. ಇವರು ಅದನ್ನ ತಗೊಂಡ ಮೇಲೆ ಸರ್ ರೈತರು ಏನ್ ಮಾಡ್ಬೇಕು ಅಂತಾರೆ ಸರ್? ತಗೊಂಡು ಅದು ಮೋಲ್ಟ್ ಔಟ್ ಮಾಡಿಸ್ಬೇಕು ಸರ್. ಮೋಲ್ಟ್ ಔಟ್ ಆಗಿರ್ಬೇಕು. ಅದು ಏನ್ ಮಾಡ್ಬೇಕು? ಅದು ಒಂದು ಟೈಮ್ ಇರ್ತದೆ ಸರ್, 24 hours ಟೈಮ್ ಇರ್ತದೆ. ಆಯ್ತು. ಆ 24 hours ಟೈಮ್ ನಲ್ಲಿ ಮೋಲ್ಟ್ ಔಟ್ ಎಲ್ಲ ಬಂದಿತ್ತಂದ್ರೆ 95% ಮೋಲ್ಟ್ ಔಟ್ ಆಗಿರ್ಬೇಕು. ಅಂದ್ರೆ ಜ್ವರದಿಂದ ಎದ್ದಿಡಬೇಕು. ಆವಾಗ ಮತ್ತೇನ್ ಮಾಡ್ಬೇಕಂದ್ರೆ ನಾವು ರೆಕಮೆಂಡ್ ಮಾಡೋದು ವಿಜೇತ, ವಿಜೇತಿದ್ರೆ ವಿಜೇತ ಹೊಡಿಬೇಕು, ಇಲ್ಲಂದ್ರೆ ಅಂಕುಶ ಇದ್ರೆ ಅಂಕುಶ ಹೊಡಬೇಕು. ಡಸ್ಟ್ ಮಾಡಿ ಹುಳಕ್ಕೆ ಬಂದಿರ್ತಾವಲ್ಲ ಸರ್, ಡಸ್ಟ್ ಮಾಡಿದ್ಮೇಲೆ ಒಂದು 1/2 hour ಅಂದ್ಮೇಲೆ ಒಂದು 1/2 ತಾಸು ಆದ್ಮೇಲೆ ಸೊಪ್ಪು ಕೊಡಬೇಕು. ಆಯ್ತು. ಚೆನ್ನಾಗಿದೆ ಸೊಪ್ಪು ಕೊಟ್ಟಾಗ ಅದು ತಿಂದು ಮತ್ತೆ ಬರ್ತದೆ, ಅಲ್ಲಿಂದ ಕಂಟಿನ್ಯೂ ಆಗ್ತಿರ್ತದೆ ಸರ್. ಅಂದ್ರೆ ಮೊದಲಿಗೆ ಅವರು ವಿಜೇತ ಹೊಡಿಬೇಕು ಸರ್. ಫಾರ್ಮರ್ ಸ್ಟಾರ್ಟ್ ಮುಂಚೆ ಒಂದು 30 minutes ಮುಂಚೆ ಅವರು ವಿಜೇತ ಇದ್ರೆ ವಿಜೇತ, ಅಂಕುಶ ಇದ್ರೆ ಅಂಕುಶ. ಅದನ್ನ ಬೆಡ್ ಮೇಲೆ ತಂದು ಬಿಡ್ಬೇಕಾ ಅಥವಾ ಬೆಡ್ ಮೇಲೆ ಹೊಡಿಬೇಕು ಸರ್? ಬೆಡ್ ಮೇಲೆ ಹೊಡಿಬೇಕು. ಅಲ್ಲ, ಈಗ ಅವ್ರು ಟ್ರೈನ್ ಅಲ್ಲಿ ಕೊಟ್ಟಿರ್ತಾರೆ. ಹೌದು ಸರ್. ಆ ಟ್ರೈ ಇಂದ ಇವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಮೋಲ್ಟ್ ಔಟ್ ಆದ್ಮೇಲೆ ಅಲ್ಲಿ ಮಟ್ಟ ಡಿಸ್ಟರ್ಬ್ ಮಾಡಬಾರ್ದು, ಟ್ರೇಸ್ ಹಂಗೆ ಇಡಬೇಕು. ಯಾವಾಗ ಮೋಲ್ಟ್ ಔಟ್ ಆಗಿರ್ತದೋ, ನಾ ಸೊಪ್ಪು ಕೊಡ್ಬೇಕಂತೀವಲ್ಲ ಆ ಟೈಮ್ ನಲ್ಲಿ ಬೇಕಂದ್ರೆ ಅದು ಶೂಟ್ ಇರ್ತದಲ್ಲ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಫ್ರೀ ಆಗಿ ಸ್ಪೇಸ್ ಕೊಟ್ಟು ಡಸ್ಟ್ ಮಾಡಬೇಕು. ಡಸ್ಟ್ ಮಾಡಿದಾಗ ವಿಜೇತ ಎಲ್ಲ ಹುಳಕ್ಕೆ ಕರೆಕ್ಟಾಗಿ ಸಫಿಷಿಯಂಟಾಗಿ ವಿಜೇತ ಸಿಗ್ತದೆ. ಅಲ್ಲಿಂದ ನೆಕ್ಸ್ಟ್ ಸೊಪ್ಪು ಕೊಡಬೇಕು. ಈ ಸೋಂಕು ನಿವಾರಕಗಳನ್ನು ಏನಾದರೂ ಹೊಸದಾಗಿ ಏನಾದರೂ ಕಂಡುಹಿಡಿದಿದ್ದೀರಾ ಅಥವಾ ಇವೆಲ್ಲ ಈಗ ಮಾಡ್ತಾ ಇದೀವಿ ಸರ್? ಇನ್ನು ಈಗ ಸದ್ಯಕ್ಕಿರೋದು ವಿಜೇತ, ಅದು ವಿಜೇತ ಸಪ್ಲಿಮೆಂಟ್ ಅಂತ ಬರುತ್ತಲ್ಲ, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವಿಜೇತ ಸಪ್ಲಿಮೆಂಟ್ ಒಂದು ಅಡಿಷ್ನಲ್ ಆಗಿ ಡಸ್ಟ್ ಮಾಡಬೇಕು. ಅದು ಏನಂದ್ರೆ ಓನ್ಲಿ ಫಂಗಸ್ ಮಸ್ಕಾಡಿನ ಇದೆಲ್ಲ ಅದು ಕಂಟ್ರೋಲ್ ಮಾಡೋಕೆ ನಾವು ರೆಕಮೆಂಡ್ ಮಾಡಿದ್ವಿ ಆ ಪ್ರಾಡಕ್ಟ್. ಅದು ಕಂಪಲ್ಸರಿ ನಾವು ರೆಕಮೆಂಡ್ ಮಾಡಿದ್ವಿ ಆ ಪ್ರಾಡಕ್ಟ್ ಆ ಟೈಮ್ನಲ್ಲಿ ಕಂಪಲ್ಸರಿ ಒಡೆಯಬೇಕು ವಿಜೇತ ಸಪ್ಲಿಮೆಂಟ್ ಅನ್ನೋದು. ವಿಜೇತ ನಾರ್ಮಲ್ ಆಗಿ ಜರಡಿನಿಂದ ಎದ್ದೇಳಿದ ಮೇಲೆ ಒಡೆಯಬೇಕು, ಆಮೇಲೆ ವಿಜೇತ ಸಪ್ಲಿಮೆಂಟ್ ಅಡಿಷನಲ್ ಆಗಿ ಮಿಡಿನಲ್ಲಿ ನಾವು ರೆಕಮೆಂಡ್ ಮಾಡಿರ್ತೀವಿ. ಆ ಟೈಮ್ನಲ್ಲಿ ಕಂಪಲ್ಸರಿ ಡಸ್ಟ್ ಮಾಡಬೇಕು. ಡಸ್ಟ್ ಮಾಡಿದಾಗ ಏನಾಗ್ತದೆ, ಇನ್ ಕೇಸ್ ಏನಣ್ಣ ಸುಣ್ಣಕಟ್ಟು ರೋಗ ಬರೋಕ್ಕೆ ಚಾನ್ಸ್ ಇದ್ದ ಅದು ಕಂಟ್ರೋಲ್ ಆಗಿಬಿಡ್ತದೆ, ಲೆಸ್ಟ್ ಕಂಟ್ರೋಲ್ ಆಗಿಬಿಡ್ತದೆ. ಇದು ನಾವು ಹೇಳ್ತಾ ಇದ್ದೀವಿ ಸರ್. ಓಕೆ, ಅಂದರೆ ವಿಜೇತ ಇದೆ, ವಿಜೇತ ಸಪ್ಲಿಮೆಂಟ್ ಇದೆ, ಆಮೇಲೆ ಅಂಕುಶ್ ಮೂರೇ ಇರೋದು ಸದ್ಯ. ಇನ್ನು ಹೊಸದನ್ನ ಈಗ ತಾವು ಮಾಡ್ತಾ ಇದೀವಿ ಸರ್, ಸಂಶೋಧನೆ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಈಗ ಹೊಸ ಹಾಸಿಗೆ ಸೋಂಕು ನಿವಾರಕನ ಅದು ಮುಂದಿನ ದಿನದಲ್ಲಿ ಬರೋ ಸಾಧ್ಯತೆಗಳಿದೆ. ತಾವು ಹೇಳೋದು ರೋಗ ಹತೋಟಿ ಮಾಡೋದಕ್ಕೆ ಇರುವಂತಹ ಒಂದು ಅವಕಾಶ ಅಂದ್ರೆ ಸೋಂಕು ನಿವಾರಣೆ ಚೆನ್ನಾಗಿ ಮಾಡಬೇಕು, ಆಮೇಲೆ